ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे अरे अरे, क्या कर रहा है? इधर इधर इधर, हम बोल रहे हैं तेरे बीजू का. पुतला बोल रहे पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहाँ, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तो जैविक खेती शुरू करूँगा. माटी से प्रेम की परंपरा है परंपरागत खेती. ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ, ಸೊಬ್ಬಾಗಿ ಫಸಲು ನಗುತ್ತ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ, ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ ಕರೆ ಮಾಡಿ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಪರಿಸರ ಪ್ರಿಯ ತತ್ವದಲ್ಲಿ ಕಾಳು ಮೆಣಸಿನ ವಿವಿಧ ತಳಿಗಳನ್ನು ಬೆಳೆಯುತ್ತಿರುವ ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಕಾವಾಡಿಯ ಕಾವಾಡಿ ಚಂದ ದೀಪಕ್ ಉತ್ತಯ್ಯ ಅವರೊಡನೆ ಸಂದರ್ಶನ. ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಹತ್ತಿರ ಇರುವ ಕಾವಾಡಿಯ ಕಾವಾಡಿ ಚಂಡ ದೀಪಕ್ ಉತ್ತಯ್ಯ ಅವರನ್ನು ಇವತ್ತು ಮಾತನಾಡಿಸಿದ್ವಿ. ಶ್ರೋತೃಗಳೇ, ನಾಲ್ಕಾರು ತೆರನಾದ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದಾರೆ, ನಾಲ್ಕಾರು ಕಡೆ ಇವರ ತೋಟ ಇದೆ. ಎಲ್ಲ ಒಂದು ಎಕರೆ, ಎರಡು ಎಕರೆ, ಒಂದೂವರೆ ಎಕರೆ, ಈ ತರ ಒಟ್ಟು 11 ಎಕರೆ ತೋಟ ಕಾಳು ಮೆಣಸಿನ ವಿವಿಧ ತಳಿಗಳು, ಮತ್ತೆ ಬೋಡೋ ದ್ರಾವಣ ಇಲ್ದಲನೇ ಕಾಳು ಮೆಣಸನ್ನು ಪೋಷಣೆ ಮಾಡ್ತಿರೋದು, ಹೀಗೆ ಒಂದು ರೀತಿಯಲ್ಲಿ ವಿಶೇಷವಾಗಿದೆ. ಇತ್ತೀಚೆಗೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡರನ್ನ ನಾವು ಭೇಟಿ ಮಾಡಿದಾಗ, ಅಲ್ಲಿಯ ಧ್ವನಿಮುದ್ರಣ ಮಾಡುವಾಗ ಅಂಕೇಗೌಡರು ದೀಪಕ್ ಅವರ ವಿಚಾರವನ್ನ ಹೇಳ್ತಾ ಇದ್ರು. ನಾಲ್ಕಾರು ತೆರನಾದ ಕಾಳು ಮೆಣಸಿನ ತಳಿಗಳನ್ನ ಹಾಕೊಂಡಿದ್ದಾರೆ, ಅನುಭವ ಚೆನ್ನಾಗಿದೆ ಅಂತ ಅನ್ಕೊಂಡು ಪ್ರಸ್ತಾಪ ಮಾಡಿದ್ರು. ದೀಪಕ್ ಅವರನ್ನ ನಾವು ಸಂಪರ್ಕ ಮಾಡಿ ಬರ್ತೀವಿ ಅಂತ ಅಂದಾಗ, ನಂದೇನು ವಿಶೇಷ ಇಲ್ಲ, ಸಾಧಾರಣ ಇದೆ ಅನ್ನೋ ತರ ಮಾತಾಡ್ತಾ ಇದ್ರು. ಆದ್ರೆ ರೈತ ಬಂಧುವರೇ, ನಿಮಗೂ ಗೊತ್ತಿದೆ, ನಮ್ದೇನು ಇಲ್ಲ ಅಂತ ಅನ್ಕಂಡೆ ಕೆಲಸ ಮಾಡ್ತಾ ಇರ್ತೀರಿ. ದೀಪಕ್ ಅವರದು ಸಹ ಹಾಗೆ, ಅವರು ಏನೇನು ಮಾಡ್ತಾ ಇದಾರೆ ಅನ್ನೋದನ್ನ ಇವತ್ತು ತಾವು ಆಲಿಸ್ಕೊಳ್ಬೇಕು. ಬೋಡೋ ದ್ರಾವಣ ಇಲ್ದಲನೆ ಕಾಳು ಮೆಣಸನ್ನ ಬೆಳಿಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಒಂದು ಒಳ್ಳೆ ಉತ್ತರ ಸಿಗ್ತದೆ, ಹಾಗೆ ಯಾಕಾಗಿ ಬೇರೆ ಬೇರೆ ತಳಿಗಳನ್ನ ಹಾಕೊಂಡಿದ್ದಾರೆ ಅನ್ನೋದನ್ನ ಕಾರ್ಯಕ್ರಮದಲ್ಲಿ ತಾವು ಆಲಿಸ್ಕೊಳ್ಬಹುದು. ದೀಪಕ್ ಅವರೇ, ಏನು ಓದಿದ್ರಿ, ಮತ್ತೆ ಹೇಗೆ ನಿಮ್ಮ ವಿದ್ಯಾಭ್ಯಾಸ ಸಹಾಯಕ್ಕೆ ಬಂತು, ಕೃಷಿಗೆ ಬಂದಿದ್ದು, ಯಾವಾಗ ಸೂಕ್ಷ್ಮವಾಗಿ ನಿಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿ? ನಾನು ಎಂ ಎ ಪೋಸ್ಟ್ ಗ್ರಾಜುಯೇಟ್, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ನಂದು ಫೀಲ್ಡ್ ಇದಲ್ಲ, ನಂದು ಇನ್ಶೂರೆನ್ಸ್ ಫೀಲ್ಡ್. ನಾನು 9 ವರ್ಷ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೀನಿ. ಅದಾದ್ಮೇಲೆ ತೋಟಕ್ಕೆ ಬಂದೆ. ಅಪ್ಪ ಮಾಡಿಟ್ಟಿದ್ದಾರೆ ತೋಟ, ಇರುವಂತ ತೋಟನ ಹೇಗಿದೆ ಅದಕ್ಕಿಂತ ಉನ್ನತ ಮಟ್ಟಕ್ಕೆ ತಕೊಂಡು ಹೋಗುವ, ಅಪ್ಪ ಹೇಗೂ ಚೆನ್ನಾಗಿ ಮಾಡಿದ್ದಾರೆ. ಆಗ ನಾನು ಬರುವಾಗ ನಮ್ಮಲ್ಲಿ ಫುಲ್ ಪನ್ನೀರ್ ಒಂದು ತಳಿ ಹುಲುಸಾಗಿ ಬೆಳೆದಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಎಲ್ಲರ ತರನು ನಮ್ಮ ತೋಟನು ವಾಶ್ಔಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದಕ್ಕೆ ಏನ್ ಕಾರಣ ಅಂತ ನಾವು ಆಗ ಬೋಡೋ ಎಲ್ಲರ ತರ ನೋಡಿತಾ ಇದ್ವಿ. ಆದ್ರೆ ಹತ್ತಿರದ ಕೆಲವೊಂದು ತೋಟದಲ್ಲಿ ಏನು ಮೇಂಟೆನೆನ್ಸ್ ಇಲ್ಲದ ಬಳ್ಳಿ ಚೆನ್ನಾಗಿ ಬರ್ತಾ ಇತ್ತು, ನಮ್ದು ಹೊಡೆದು ಬರ್ತಾ ಇಲ್ಲ. ಅಲ್ಲಿಗೆ ನಾನು ಅನ್ಕೊಂಡೆ ಪೋಡು ಹೊಡೆದ್ರೆ ಬೆಳೆನ ನಿಲ್ಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನನ್ನ ಅನಿಸಿಕೆ ಏನಂದ್ರೆ, ಬೇಸಿಕ್ ಆಗಿ ತಿಳ್ಕೊಳ್ಳೋದಂದ್ರೆ, ಫೋಟೋಸಿಂಥಸಿಸ್ ಅನ್ನೋದು ಎಲೆಯಿಂದ ಬರುವಂತದ್ದು. ಎಲೆ ಫುಲ್ ಬೋಡೋದಲ್ಲಿ ಕವರ್ ಆದ್ರೆ ವರ್ಷ ಇಡೀ ಅದು ಸ್ಟಾಗ್ನೆಂಟ್ ಆಗಿರ್ತದೆ. ಆ ಸ್ಟಾಗ್ನೆಂಟ್ ಆಗಿರುವಾಗ ಅದು ಬೆಳೀತದೆ ಅಂತ ನಮ್ಗೆ ಅನ್ಸಲ್ಲ. ಹಾಗಾಗಿ ಏನ್ ಮಾಡಿದ್ವಿ, ಮೆಲ್ಲೆ ಬೋಡೋನ ಸ್ಟಾಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಫಸ್ಟ್ ಪ್ಲಾಂಟ್ದು ನ್ಯಾಚುರಲ್ ಆಗಿ ಏನ್ ಬೇಕು, ಮೈಕ್ರೋನ್ಯೂಟ್ರಿಯನ್ಸ್ ನ ಫೋಲಿಯರ್ ಸ್ಪ್ರೇ ಮಾಡಿದೆ. ಫಸ್ಟ್ ವರ್ಷ ಸ್ಪ್ರೇ ಮಾಡಿ ಆ ಡಿಸೀಸ್ ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿನ ಇಂಪ್ರೂವ್ ಮಾಡುವ. ಇದಕ್ಕೆ ಸ್ವೆಟರ್ ಹಾಕೋದಕ್ಕಿಂತ ಆಂತರಿಕವಾಗಿ ಆ ಬೆಳೆನ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಆಗ್ಬೋದೇನೋ ಅಂತ ಧೈರ್ಯ ಇರಲಿಲ್ಲ. ಆದ್ರೆ ಅಪ್ಪ ನನಗೆ ಧೈರ್ಯ ಕೊಟ್ರು, ಇದನ್ನು ಟ್ರೈ ಮಾಡಿ ನೋಡುವ ಅಂತ. ನೋಡಿದ್ರೆ ಫಸ್ಟ್ ವರ್ಷನು ಮೊದಲು ಬೋಡೋ ಹೊಡೆದು ಎಷ್ಟು ಹೋಗ್ತಾ ಇತ್ತು, ಇದು ಹೊಡೆದ ಮೇಲೆ ಕಮ್ಮಿ ಆಗ್ತಾ ಬಂತು. ಹೇಗೂ ನಮ್ಮ ಅಂಕೇಗೌಡರು ಹೇಳಿದಾಗೆ, ಪನ್ನೀರ್ ಒನ್ ಸೆಂಚುರಿ ಆಲ್ ಔಟ್ ಅಂತ ಹೇಳ್ತಾರೆ. ಅಂದ್ರೆ ಬಂದ್ರೆ ಸರಿಯಾಗಿ ಬರ್ತದೆ, ಹೋದ್ರೆ ಇಡೀ ತೋಟನೇ ಹೋಗ್ತದೆ ಅಂತ. ದೆನ್ ಐ ಸ್ವಿಚ್ ಡೌ ಟು ಅದರ್ ವೆರೈಟೀಸ್ ಆಫ್ ಪೆಪ್ಪರ್, ಫಾರೆಸ್ಟ್ ವೆರೈಟೀಸ್. ಅಂದ್ರೆ ಪಂಚಮಿ, ಪೌರ್ಣಮಿ, ಕಲ್ವಳ್ಳಿ, ತೇವಂ, ಎಲ್ಲಾ ವೆರೈಟಿ ಅಪ್ಪಂಗಳದಲ್ಲಿ ಏನೆಲ್ಲ ದೊರೆಯುತ್ತದೆ. ಡಾಕ್ಟರ್ ಹೊನ್ನಪ್ಪ ಅಸಂಗಿ ಅಂತಿದ್ದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡೋದು ನನಗೆ. ಇರುವಂತ ಎಲ್ಲಾ ತಳಿಗಳನ್ನ ನನಗೆ ಸ್ವಲ್ಪ ಸ್ವಲ್ಪ 20-25 ಕೊಡ್ತಾ ಇದ್ರು. ಕೊಟ್ಟು ಸೀದಾ ಬಂದು ನಾನು ತೋಟದಲ್ಲಿ ನಡ್ತಾ ಇರಲಿಲ್ಲ. ಇಲ್ಲಿ ಬಂದು ಸಪರೇಟ್ ದೊಡ್ಡ ಪ್ಲಾಸ್ಟಿಕ್ಗೆ ಹಾಕಿ ಅದನ್ನ ಉದ್ದ ಮಾಡಿ ಒಂದು ವರ್ಷ ಕಾದು ಆಮೇಲೆ ತಗೊಂಡೋಗಿ ತೋಟದಲ್ಲಿ ನಡ್ತಾ ಇದೆ. ಏನಕ್ಕಂದ್ರೆ ಕಾಫಿ ಗಿಡದ ಹೊರಗಡೆ ದಾಟಿದ್ರೆ ಮಾತ್ರ ಬೆಳೆ ಮೇಲಕ್ಕೆ ಬರ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಕಾಫಿ ಗಿಡದ ಕೆಳಗಡೆ ನಾವು ಈ ವರ್ಷ ನೆಟ್ಟು ಬಂದ್ರೆ ಬರುವ ವರ್ಷನೇ ನೋಡೋದು, ಅದು ಆಗ್ಬಾರ್ದು ಅಂತೇಳಿ ಪ್ರತಿ ವರ್ಷ ನೆಟ್ಟ ಮೇಲೆ ವರ್ಷಕ್ಕೆ 3 ಸರಿ ಆದ್ರೂ ಅದ್ರ ಬುಡಕ್ ಹೋಗ್ತೀವಿ. ಕನಿಷ್ಠ ಪಕ್ಷ 3 ಸರಿ ಆದ್ರೂ ಹೋಗಿ ಅದರ ಕಳೆಯನ್ನೆಲ್ಲ ಕಿತ್ತು ಅದಕ್ಕೆ ಏನ್ ವ್ಯವಸ್ಥೆ ಮಾಡಬೇಕು, ಮಾಡಿದ್ರೆ ಏನೋ ಒಂದು 50% ಉಳ್ಕೋತದೆ, ಇಲ್ಲದಿದ್ರೆ ಅದು ಇರಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲಿ ಪುನಃ ಹೋಗಿ ನಡ್ತೀವಿ. ಮತ್ತೆ ನನ್ನ ಬುಡಕ್ಕೆ ಯಾವುದೇ ಕೆಮಿಕಲ್ ಹಾಕಲ್ಲ. ಯಾಕಂತಂದ್ರೆ ಮೆಜಾರಿಟಿ ಸೆಮಿನಾರ್ಸ್ ಗೆ ಹೋಗಿದ್ದೀನಿ, ಅಲ್ಲಿ ಎಲ್ಲಲ್ಲಿ ಏನಂತ ಹೇಳೋದಂದ್ರೆ ಕೊಳೆ ರೋಗ ಅದಿದೆ ಇದಿದೆ ಎಲ್ಲ ಹಾಕ್ಬೇಕು ಅಂತ. COC ಕಾಪರ್ ಆಕ್ಸಿ ಕ್ಲೋರೈಡ್ ಹಾಕ್ಲಿಕ್ಕೆ ಹೇಳ್ತಾರೆ, ಆಮೇಲೆ ಕ್ರಿಮಿ ಇದ್ರೆ ಕ್ಲೋರೋಫೆರಿಫಾಸ್ ಹಾಕಿ ಅಂತ ಹೇಳ್ತಾರೆ. ನಾನು ಯೋಚನೆ ಮಾಡಿದೆ, ಅವ್ರು ಹೇಳೋದು ತಪ್ಪಲ್ಲ, ಯಾಕಂದ್ರೆ ಬೆಳೆನ ಉಳಿಸೋಕೋಸ್ಕರ ಅವ್ರು ಖಂಡಿತ ಹೇಳ್ತಾರೆ. ನಾನು ಯಾರಿಗೂ ಏನು ಹೇಳಕ್ ಹೋಗಿಲ್ಲ. ನಾನೇ ಅನ್ಕೊಂಡೆ, ಇದನ್ನೆಲ್ಲ ಹಾಕಿದ್ರೆ ನೆಲದಲ್ಲಿರುವ ಮೈಕ್ರೋಬಯಲ್ ಆಕ್ಟಿವಿಟೀಸ್ ಏನಿದೆ ಅದು ಆಗ್ತದ? ಇಲ್ಲ. ಸಂಪೂರ್ಣವಾಗಿ ಸತ್ತೋದ್ಮೇಲೆ ಆ ಭೂಮಿಯಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗ್ತದೆ? ಅದು ಅಲ್ಲದೆ ಸುಮಾರು ಜನರು ಏನ್ ಮಾಡ್ತಾರೆ, ರೌಂಡ್ ಅಪ್ ಗ್ಲೈಸಿಲ್ ಇಡೀ ತೋಟ ಕೊಡಿತಾರೆ. ಇಡೀ ತೋಟ ಕೊಡಿಯುವಾಗ ಎಲ್ಲಾದ್ರೂ ಬೇರು ಮೇಲೆ ಬಂದೇ ಬಂದಿರ್ತದೆ. ಆಫ್ಟರ್ ಕಪಲ್ ಆಫ್ ಇಯರ್ಸ್ ಗಿಡ ಹರ್ಚಿನ ಆಗ್ತಾ ಬರ್ತದೆ. ಏನು ಮಾಡದಿದ್ರೆ ಬರ್ತಾ ಇದೆ, ಇದೆಲ್ಲ ಮಾಡಿದ್ರೆ ಉಳಿತದ? ಹಾಗಾಗಿ ಕೆಮಿಕಲ್ ನ ಆಲ್ಮೋಸ್ಟ್ ಬ್ಯಾನೇ ಮಾಡಿದೀನಿ. ಕಾಫಿಗೆ ಕೆಮಿಕಲ್ ಮೆನ್ಯೂರ್ ಒಂದು ಬಿಟ್ಟು ಬೇರೆ ಯಾವುದೇ ಕೆಮಿಕಲ್ ನಾವು ಯೂಸ್ ಮಾಡ್ತಾ ಇಲ್ಲ. ಟಿಮೆಟ್ ಆಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ. ಬುಡಕ್ಕೆ ನಾನು ಸೀವಿಡ್ ಎಕ್ಸ್ಟ್ರಾಕ್ಟ್ಸ್ ಕೊಡ್ತೀನಿ, ಟ್ರೈಕೋಡರ್ಮಾ ಹಾಕ್ತೀನಿ, PGPR ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟೀರಿಯಾ ಅಂತ ಡಾಕ್ಟರ್ ನಂಜಪ್ಪನವರು ಕೂರ್ಗ್ ಅಗ್ರಿಟೆಕ್ ಅಂತ ಕುಶಾಲ್ ನಗರದಲ್ಲಿ ಒಂದು ಸಂಸ್ಥೆ ಇದೆ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ, ಅದು ಸುಮಾರು ವರ್ಷದಿಂದ ಹಾಕ್ತಾ ಇದ್ದೀನಿ. ಮತ್ತೆ ನುವಾಲ್ಗಿ ಅಂತ ಒಂದು ನ್ಯಾನೋ ಫೋಲಿಯೋ ಸ್ಪ್ರೇ ಇದೆ, ಸಿಲಿಕಾನ್ ಬೇಸ್ಡ್, ಅದನ್ನ ನಾನು ಸ್ಪ್ರೇ ಮಾಡ್ತೀನಿ. ಹಾಗಾಗಿ ಬಳ್ಳಿಗೆ ಒಂದು ಆಂತರಿಕವಾಗಿ ಕಾಯಿಲೆಗಳನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡಬಹುದು ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಬೋಡೋ ಹೊಡೆಯೋಗ ಎಷ್ಟು ಹೋಗ್ತಾ ಇತ್ತು ಪರ್ಸೆಂಟೇಜ್, ಅದಕ್ಕಿಂತ ಕಮ್ಮಿಯಾಗಿದೆ. ನಿಜ, ಯಾವುದೇ ಜೀವಿಗೆ ಒಂಥರ ಸ್ವಾಭಾವಿಕವಾದ ರೋಗ ನಿರೋಧಕ ಸಮಸ್ಯೆಯನ್ನ ಎದುರಿಸುವ ಶಕ್ತಿ ಸಾಮರ್ಥ್ಯ ಬಂದ್ರೆ ತುಂಬಾ ಒಳ್ಳೇದು. ಅದು ಅನೇಕ ಜೀವಿಗಳಲ್ಲಿದೆ, ಆದ್ರೆ ನಾವು ಅನೇಕ ಜೀವಿಗಳನ್ನ ಪಳಗಿಸ್ತಾ ಪಳಗಿಸ್ತಾ ಈ ಬೆಕ್ಕು ನಾಯಿ ಸಾಕಿದಂಗೆ ಅವು ಓಡಾಡ್ಕೊಂಡು ಅಡ್ಡಾಡ್ಕೊಂಡು ಖುಷಿಯಾಗಿರೋ ಬದಲಾಗಿ ನಾವೇ ಕಟ್ಟಿ ಕಟ್ಟಿ ಅವನ್ನ ಒಂಥರ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ತೊಂದರೆ ಮಾಡಿದ್ವು ಅನ್ನೋ ತರ, ಎಷ್ಟೋ ಕಡೆಗೆ ಮಂಗುಗಳಿಗೆ ಆಹಾರ ಕೊಟ್ಟು ಕೊಟ್ಟು ಅಲ್ಲೇ ಉಳಿಯೋ ತರ ಯಾವಾಗ್ಲೂ ಹಣ್ಣು ಬಿಸ್ಕೆಟ್ ಗಳಿಗಾಗಿ ಕಾಯೋ ತರ ಆಗ್ಬಿಟ್ಟಿದೆ. ಅವು ಹೆಗರಾಡೋದು, ಮರದಿಂದ ಮರಕ್ಕೆ ನೆಗೆಯೋದು ಕೈ ಬಿಟ್ಟದವ ಅನ್ನೋ ತರನು ಮಾತಾಡೋದಿದೆ. ಸ್ವಾಭಾವಿಕವಾದ ಗುಣಗಳು ಪ್ರತಿಯೊಂದು ಜೀವಿಯಲ್ಲಿ ಬೆಳೆದಷ್ಟು ಒಳ್ಳೇದೆ. ಬೆಳವಣಿಗೆ ಮತ್ತು ಅವುಗಳ ಇಳುವರಿ ತಾವು ಕಂಡಂತೆ ಹೇಗಿದೆ ಕಾಳುಮೆಣಸಿನಲ್ಲಿ? ವಿಶೇಷವಾಗಿ ಈಗ ಪಂಚಮಿ, ಪೌರ್ಣಮಿ, ಇನ್ನು ಕರಿಮುಂಡ, ಪನ್ನೂರು ಒಂದು, ಹೀಗೆ ಬೇರೆ ಬೇರೆ ತಳಿಗಳನ್ನ ಹಾಕೊಂಡಿದ್ರಿ. ಒಂದು, ಬೇರೆ ಬೇರೆ ತಳಿಗಳನ್ನ ಯಾವ ಉದ್ದೇಶಕ್ಕೆ ಹಾಕೊಂಡಿದ್ರಿ? ಎರಡನೇದು, ಅವುಗಳಲ್ಲಿ ಸಿಗುವ ಇಳುವರಿ ಬಹಳ ಮುಖ್ಯವಾಗಿ ನಮ್ಮ ಕೇಳುಗರನ್ನ ಪ್ರಶ್ನೆ ಮಾಡಿಸುತ್ತೆ. ಇವ್ರು ಇಷ್ಟೊಂದು ಹಾಕೊಂಡಿದ್ರಿಂದ ಏನು ಸಿಗ್ತಾ ಇದೆ, ಕೆಲವೊಂದರಲ್ಲಿ ಅಷ್ಟೇನು ಸಿಗುವುದಿಲ್ಲ ಅಂತ ಅನ್ಕೊಂಡು ನಾವು ಪನ್ನೂರು ಒಂದು ಹಾಕೊಂಡು ಒಳ್ಳೆ ಇಳುವರಿಯನ್ನ ತಗೊಳ್ತಾ ಇದೀವಿ ಅಂತ ಅನ್ಕೊಂಡು ಮಾತಾಡೋದಿದೆ. ತಾವು ಹೇಳಿದಂಗೆ ಕೆಲವೊಂದ್ ಕಡೆಗೆ ಬಂತು ಬಂತು ಅನ್ನುವಾಗ್ಲೇ ಹೋಯ್ತು ಹೋಯ್ತು ಅನ್ನೋ ತರ ನೋವಿನಿಂದ ಮಾತಾಡೋದಿದೆ, ಏನಂತೀರಿ? ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಅಂಕೇಗೌಡರು ಹೇಳಿದಾಗೆ ಸೆಂಚುರಿ ಆಲ್ ಔಟ್, ಅದರಷ್ಟು ಫಸಲು ಯಾವ್ದು ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಪನ್ನೀರ್ ಒನ್ ಅಲ್ಲಿ. ಆದ್ರೆ ಇಡೀ ತೋಟ ಹೊರಟೋದ್ರೆ ಎಷ್ಟೋ ವರ್ಷ ನಾವು ಸುಮ್ನೆ ಕೂರ್ಬೇಕಾಗ್ತದೆ. ಕೆಲವು ಬೆಳೆಗಾರರು ಇಂಟ್ರೆಸ್ಟೇ ಬಿಟ್ಬಿಟ್ಟು ಕರಿಮೆಣಸನ್ನ ಬೆಳೆಸೋದೆ ನಿಲ್ಸ್ಬಿಟ್ಟಿದ್ದಾರೆ. ಅದಕ್ಕಿಂತ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳುವಾಗೆ, ಇದರಲ್ಲಿ ಅಂತ ಏನು ಫಸಲು ಏನು ಕಾಣಿಸಲ್ಲ, ಒಂದು ಮಾಡ್ರೇಟ್ ಆಗಿರ್ತದೆ. ಆದ್ರೆ ಬಳ್ಳಿ ಉಳ್ಕೋತದೆ, ಪ್ರತಿ ವರ್ಷ ಒಂದೇ ತರ ಫಸಲು ಬರ್ತದೆ. ನಾವು ಹೇಳಿದಾಗೆ ಇಷ್ಟು ಉದ್ದ ಬರ್ಬೋದು, ಪನ್ನೀರ್ ಒನ್ನೆಲ್ಲ ನಾವು ಇಂಚ್ಗಳಲ್ಲಿ ಅಳತೆ ಮಾಡ್ತೀವಿ ಅದರದ್ದು ಕ್ಯಾಟ್ಕಿನ್ಸ್ನ. ಆದ್ರೆ ಇದು ಆ ಲೆವೆಲ್ ಅಲ್ಲಿ ಬರಲ್ಲ. ಆದ್ರೆ ಪರ್ಮನೆಂಟ್ ಆಗಿ ಉಳಿಬಹುದು ಅಂತ ಅನ್ಕೊಂಡಿದೀನಿ. ಫಾರೆಸ್ಟ್ ವೆರೈಟಿ ಸ್ವಲ್ಪ ನೀರ್ ಸಿಕ್ಕಿದ್ರು ಚಿಗ್ರಕ್ ಶುರು ಆಗ್ತದೆ. ನಾಳಿನ ದಿನಗಳಲ್ಲಿ ಮೇ ಬಿ ಏನು ಕೊಡದಿದ್ರು ಅದು ಬೆಳ್ಕೊಂಡು ಹೋಗ್ಬಹುದು ಅನ್ನೋ ಒಂದು ಮನೋಭಾವನೆಯಲ್ಲಿ ತೋಟನ ತುಂಬಿಸುವ ಒಂದು ನಿಟ್ಟಿನಲ್ಲಿ ಇದನ್ನ ಮಾಡ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಬಿಟ್ಟಿಲ್ಲ ನೀವು, ಈ ಕಡೆ ಬುಡಕ್ಕು ಕಾಂಪೋಸ್ಟ್ ಗೊಬ್ಬರ, ಟ್ರೈಕೋಡರ್ಮ, ಇನ್ನು ಬೇರೆ ಬೇರೆದು ಒಂಥರ ಉತ್ತೇಜಿತ ಪದಾರ್ಥಗಳನ್ನು ಹಾಕ್ತಾ ಇದ್ದೀರಲ್ವಾ? ಹೌದು, ಹಾಕ್ತಾ ಇದ್ದೀನಿ. ಪ್ರತಿ ವರ್ಷನೂ ಕಾಂಪೋಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ತೋಟದಲ್ಲಿ ನಾವು ತಿರುಗಾಡುವಾಗ ಕೇಳ್ತಾ ಇದ್ವಿ ದನಕರುಗಳು ಇದಾವ ಅಂತ ಅನ್ಕೊಂಡು, ಇಲ್ಲ ಬೇರೆ ಸಗಣಿ ಗೊಬ್ಬರವನ್ನ ತೆಗೆದುಕೊಂಡು ನಮ್ಮಲ್ಲಿರೋ ಪದಾರ್ಥದ ಜೊತೆಗೆ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂಡು ಹಾಕ್ತಾ ಇದೀನಿ ಅಂತ. ಅದ್ರ ಬಗ್ಗೆ ಹೇಳಿ, ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಏನೇನು ಕ್ರಮ ಕೈಗೊಂಡಿದ್ರಿ? ಸುತ್ತಮುತ್ತಲು ಕೆಲವು ಫಾರ್ಮರ್ಸ್ ಕೈಯಿಂದ ನಾವು ಸಗಣಿನ ತರಿಸ್ಕೋತೀವಿ. ತರಿಸ್ಕೊಂಡು ಅದ್ರ ಜೊತೆಗೆ ಹಸಿ ಕಾಫಿ ಹಸ್ಕನ ತರಗೆಲೆನ ಮಿಕ್ಸ್ ಮಾಡಿ ಒಂದು ಕಂಪ್ಲೀಟ್ ಇಯರ್ ಆದ್ಮೇಲೆ ಅದನ್ನ ತಗೊಂಡೋಗಿ ತೋಟಕ್ಕೆ ಹಾಕ್ತೀವಿ. ಕಾಫಿ ಬೆಳೆ ಮಾಡ್ತೀರಾ? ಪಲ್ಪಿಂಗ್ ಯೂನಿಟ್ ಇದೆ ನಿಮ್ದು? ನಾವು ಡ್ರೈಯಿಂಗ್. ಮತ್ತೆ ಕಾಫಿ ಸಿಪ್ಪೆ ಎಲ್ಲಿ ಸಿಗುತ್ತೆ ನಿಮಗೆ? ಸಿಪ್ಪೆ ನಾವು ಹೊರಗಡೆಯಿಂದ ತರಿಸ್ತಾ ಇದೀವಿ. ನೋಡಿ, ಕಾಫಿ ಸಿಪ್ಪೆಯ ಮಹತ್ವ ತಮಗೆ ಗೊತ್ತಾಗಿದೆ, ಒಳ್ಳೆ ಗೊಬ್ಬರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅನ್ಕೊಂಡು ತಿಳ್ಕೊಂಡಿದ್ರಿ. ಕಾಫಿ ಸಿಪ್ಪೆ ಅಲ್ದಲ್ಲೇ ಮತ್ತಿನ್ನೇನು ಸೇರಿಸಿ ಸಗಣಿಯನ್ನ ಅದಕ್ಕೆ ಹಾಕಿ ಗೊಬ್ಬರ ಮಾಡ್ಕೊಂತೀರಿ? ನಾವು ಗದ್ದೆನೂ ಮಾಡ್ತೀವಿ. ಗದ್ದೆಯಲ್ಲಿ ಎಲ್ಲಾದ್ರೂ ಹುಲ್ಲು ಯಾರು ತಕೊಂಡು ಹೋಗಿಲ್ಲ ಅಂದ್ರೆ ಆ ಹುಲ್ಲನ್ನು ಅದಕ್ಕೆ ಸೇರಿಸ್ಕೊಂಡು ಕಾಂಪೋಸ್ಟ್ ಮಾಡ್ತೀವಿ. ಕೆಲವೊಂದು ವರ್ಷಗಳಲ್ಲಿ ಅದಕ್ಕೆ ಡಿಮಾಂಡ್ ಇರಲ್ಲ, ಯಾರು ತಕೊಂಡು ಹೋಗಲ್ಲ, ಆಗ ಆ ಹುಲ್ಲನ್ನು ನಾವು ಇದ್ರ ಜೊತೆಗೆ ಸೇರಿಸ್ಕೊಂಡು ಕಾಂಪೋಸ್ಟ್ ಮಾಡ್ಕೋತೀವಿ. ಒಳ್ಳೇದೇ, ಹುಡುಕಿ ಅಂತ ಹೋದ್ರೆ ಮೂಲಗಳು ಸಾಕಷ್ಟು ಸಿಗ್ತವೆ. ಈ ಲಘು ಪೋಷಕಾಂಶಗಳು ಅಥವಾ ಬಳ್ಳಿಯ ಆರೋಗ್ಯವನ್ನು ವೃದ್ಧಿಸುವ ದ್ರಾವಣಗಳ ಬಗ್ಗೆ ಹೇಳ್ತಾ ಇದ್ರೆ, ವರ್ಷದಲ್ಲಿ ಎಷ್ಟು ಸಾರಿ ಸಿಂಪಡಣೆ ಮಾಡ್ತೀರಾ ಇವುಗಳನ್ನ? ಒಂದರಿಂದ ಎರಡು ಸಾರಿ ಸಿಂಪಡಣೆ ಮಾಡ್ತೀನಿ. ಯಾವ ಸಮಯದಲ್ಲಿ? ಏಪ್ರಿಲ್, ಮೇ ಮತ್ತೆ ಆಗಸ್ಟ್. ಸುಣ್ಣವನ್ನು ಹೇಗೆ, ಕಾಳುಮೆಣಸಿನ ಬುಡದ ಸುತ್ತ ಹಾಕ್ತೀರಾ ಅಥವಾ ಕಾಫಿಗೆ ಮಾತ್ರ ಹಾಕೊಳ್ತೀರಾ? ಇಲ್ಲ, ಕಾಫಿಗೆ ಹಾಕುವಾಗ ಸುಣ್ಣನ ಕಾಳುಮೆಣಸದ ಬುಡಕ್ಕೆ ಸೇರಿಸಿ ಹಾಕ್ತೀವಿ. ಎರಡು ವರ್ಷಕ್ಕೊಂದ್ಸಲ ಡೊಲೊಮೈಟ್ ಹಾಕ್ತೀನಿ, ಇನ್ನೆರಡು ವರ್ಷ ಬಿಟ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಕ್ತೀನಿ. 11 ಎಕರೆಯಲ್ಲಿ ಎಷ್ಟು ಬಳ್ಳಿಗಳಿದಾವೆ ಅಂತ ಎಣಿಸಿರ್ಬೇಕು ನೀವು? 1,500 ಬಳ್ಳಿ ಇರ್ಬೋದು. ಇಳುವರಿ ಬಗ್ಗೆ ಏನಂತೀರಿ? ಇಳುವರಿ ಸುಮಾರಾಗಿದೆ, ಅಂತ ಹೆವಿ ಕ್ರಾಪ್ ಇಲ್ಲ, ಆದ್ರೆ ಪ್ರತಿ ವರ್ಷನೂ ಸಾಧಾರಣವಾಗಿ ಬರ್ತಾ ಇದೆ ಆವರೇಜ್. ಬಿಕಾಸ್ ಆವರೇಜ್ ಬಂದ್ರೆ ಎಷ್ಟೋ ಸೇಫ್ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದೇ ಸಲ ಬಂದು ಇನ್ನು 3-4 ವರ್ಷ ಏನೂ ಇಲ್ಲ ಅನ್ನೋದಕ್ಕಿಂತ ಆವರೇಜ್ ಕ್ರಾಪ್ ಬೆಟರ್ ಅನ್ಸುತ್ತೆ. 1,500 ಬಳ್ಳಿಗಳಿಗೆ ಇಳುವರಿ ಎಷ್ಟು ಸಿಗ್ತಾ ಇದೆ ಒಣಗಿದ್ದು? 35 ಕ್ವಿಂಟಲ್ ಪೆಪ್ಪರ್ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಈ ಹೊಸ ಬಳ್ಳಿಗಳೆಲ್ಲ ನೆಟ್ಟು 1-3 ವರ್ಷ ಆಗಿರೋದು, ಒಂದು ಆಳ ಎತ್ತರ ಬಂದಿಲ್ಲ ಅದು, ಇನ್ನು ಅದರಿಂದ ಎಕ್ಸ್ಪೆಕ್ಟ್ ಮಾಡ್ಬೇಕಷ್ಟೆ. ಒಳ್ಳೇದೇ, 35 ಕ್ವಿಂಟಲ್ ಏನು ಕಡಿಮೆ ಇಳುವರಿ ಅಲ್ಲ. ಎಷ್ಟೋ ಕಡೆಗೆ 10-20 ಎಕರೆಯಲ್ಲಿ 4 ಕ್ವಿಂಟಲ್ 10 ಕ್ವಿಂಟಲ್ ಅನ್ನೋ ತರ ಹೇಳೋದಿದೆ. ಮೊದಲು ತುಂಬಾ ಚೆನ್ನಾಗಿ ಸಿಲ್ವರ್ ಮರ ಪನ್ನೀರ್ ಅನ್ನು ಒಳ್ಳೆ ಒಂದು ಕಾಂಬಿನೇಷನ್ ಆಗಿತ್ತು. ಈಗ ಸಿಲ್ವರ್ ಮರನು ಒಂಥರ ಮಾರಕ ಆಗಿದೆ. ಆ ಸಿಲ್ವರ್ ಮರ ಒಣಗಿದ ತಕ್ಷಣ ಅದರ ಸುತ್ತ 3 ಕಾಫಿ ಗಿಡ ಒಣಗುತ್ತದೆ, ಗೆದ್ದಲು ಹಿಡಿಯೋ ಅಂತ ಚಾನ್ಸಸ್ ಜಾಸ್ತಿ. ಹಾಗಾಗಿ ಸಿಲ್ವರ್ ಮರನ ನಾವು ನೆಡ್ತಾ ಇಲ್ಲ, ನಾವು ಕಾಡು ಮರಗಳನ್ನ ನೆಡ್ತಾ ಇದೀವಿ. ಅಂದ್ರೆ ತಂತಾನೆ ಹುಟ್ಟಿದ ಗಿಡಗಳನ್ನ ಬಿಡ್ತೀರಾ ಅಥವಾ ಬೇರೆ ತಂದು ನಾಟಿ ಮಾಡ್ಕೊಂತೀರಾ? ನೊಗ ಮರ ಅಂತ ಹೇಳ್ತೀವಿ, ನೊಗ ಮರದ ಬೀಜಗಳನ್ನ ತಂದು ನಾವು ನೆಡ್ತಾ ಇದ್ವಿ. ಆಮೇಲೆ ನಮ್ಮ ಮಾಮೂಲಿ ಇದೆಲ್ಲ ಮುರುಕು ಪಾನಿವಾಳ ಅಂತ ಹೇಳ್ತೀವಿ, ಅದನ್ನ ಹಾಕ್ತಿವಿ. ಆದಷ್ಟು ಕಾಡು ಮರಕ್ಕೆ ಒತ್ತು ಕೊಡ್ತೀವಿ. ಸಿಲ್ವರ್ ಅಂತೂ 1-4 ವರ್ಷದಿಂದ ನೆಡ್ಲೇ ಇಲ್ಲ ನಾವು, ಅದನ್ನ ನಿಲ್ಸ್ಬಿಟ್ಟಿದೀವಿ. ಈಗ 11 ಎಕರೆಯಲ್ಲಿ ಈ ಹಿಂದೆ ಸಿಲ್ವರ್ ಗಿಡಗಳನ್ನು ಹಾಕೊಂಡಿದ್ರೆ ಅದನ್ನೆಲ್ಲ ಸುಮಾರಾಗಿ ಕಡ್ದು ತೆಗ್ದ್ಬಿಟ್ಟಿದೀವಿ. ಸ್ವಲ್ಪ ಮಾತ್ರ ಇದೆ. ಅದೇನು ಹೇಳ್ತಾರಲ್ಲ, 25% ಒಳಗಡೆನೆ ಒಂದೇ ಜಾತಿದು ಮರ ಇರಬೇಕು ಅಂತ. ಹಾಗಾಗಿ ಎಲ್ಲಾ ಜಾತಿಯ ಮರನ ಮೇಂಟೈನ್ ಮಾಡಿದೀವಿ ಅಷ್ಟೇ. ಆ ಕ್ಲಾಸಿಫಿಕೇಶನ್ಗೆ ಸೇರ್ತದೆ ಅಷ್ಟೇ, ಬರೀ ಸಿಲ್ವರ್ ಅನ್ನೋದಿಲ್ಲ. ಸಿಲ್ವರ್ ಮರಗಳನ್ನ ದುಡ್ಡಿಗೆ ಮಾರಾಟ ಮಾಡಿ ತೆಗೆದ್ರೆ ಅಥವಾ ಹಾಗೆ ತೆಗೆದ್ಬಿಟ್ಟು ಸೌದೆಗೆ ಉಪಯೋಗಿಸಿಕೊಂಡ್ರೆ ಮಾರಾಟ ಮಾಡಿದ್ರೆ ಹೇಗೆ? ಗೋಸ್ಕರ ಅಂತಲ್ಲ, ಸಿಲ್ವರ್ ನ ತೆಗಿಬೇಕು ಅನ್ನೋ ಮನೋಭಾವನೆಯಲ್ಲೇ ತೆಗೆದಾಕಿದ್ವಿ. ಅದರಿಂದ ಆದಾಯ ಖಂಡಿತ ಬಂತು. ಆದ್ರೆ ಆದಾಯ ಬಂತು, ಅದನ್ನ ತೆಗೆದ ತಕ್ಷಣ ತೋಟನ ನೋಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. 1-2 ವರ್ಷ ಪಿಕಪ್ ಆಗ್ಲಿಕ್ಕೆ ಅದರದ್ದು ಸೌದೆ ಆಗ್ಲಿ ಅಥವಾ ಕಾಫಿ ಗಿಡದ ಡ್ಯಾಮೇಜ್ ಆಗ್ಲಿ. ಸಿಲ್ವರ್ ಮರಗಳ ಬಗ್ಗೆ ನೀವು ಕಂಡಿದ್ದೇನು ಬೇಡವಾಗಿದ್ದು ಅಥವಾ ಅಷ್ಟೊಂದು ಒಳ್ಳೇದಲ್ಲ ಅಂತ ಕೆಲವರು ಮಾತಾಡಿದ್ರೆ ಏನಂತೀರಿ? ಸಿಲ್ವರ್ ಮರ ಖಂಡಿತ ಒಂದು ರೆವೆನ್ಯೂ ಕೊಡುವಂತ ಒಂದು ಮರ, ಆದರೆ ಪ್ರಕೃತಿಯ ವಿಚಾರಕ್ಕೆ ಬಂದಾಗ ಅದನ್ನ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಅನ್ಸುತ್ತೆ. ಅದು ಈಗಿನ ಟೈಮಲ್ಲಿ ಆಗ್ಲೇ ಹೇಳಿದಾಗೆ ಗೆದ್ದಲು ಹಿಡಿಯೋದು ಜಾಸ್ತಿ ಅದಕ್ಕೆ, ಮತ್ತೆ ಅದರ ಎಲೆ ಒಂಥರ ಹಾರ್ಡ್, ಹಾಗಾಗಿ ಅದರಿಂದ ಅಷ್ಟೇನು ಪ್ರಯೋಜನ ಏನು ಕಾಣಿಸ್ತಾ ಇಲ್ಲ. ಆದ್ರೆ ನೋಡ್ಲಿಕ್ಕೆ ಚಂದ, ಮೆಣಸು ಹಬ್ಸ್ಲಿಕ್ಕೆ ಚಂದ, ಅದು ಬಿಟ್ಟರೆ ಬೇರೆ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಂಡಿದೀನಿ. ಆದ್ರೆ ಆದಾಯ ಅಂತೂ ಖಂಡಿತ ಇದೆ. 5-6 ಕಡೆಗೆ ತೋಟ ಇದೆ, ಹೇಗೆ ನಿಭಾಯಿಸ್ತದ್ರಿ? ಹೋಗೋದು ಬರೋದು ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ, ಒಂದು ರೂಟೀನ್ ವರ್ಕ್ ತರ ಹುಟ್ಟಿದಾಗಿಂದ ನೋಡಿ ಅಭ್ಯಾಸ ಇದೆ ಅಲ್ಲ ಅದು. ಕೆಲಸ ಮಾಡ್ಲಿಕ್ಕೆ ಎಷ್ಟು ಜನ ಕಾರ್ಮಿಕರು ಇದ್ದಾರೆ? 5 ಜನ ಪರ್ಮನೆಂಟ್ ಕಾರ್ಮಿಕರು ಇದ್ದಾರೆ, ಬಾಕಿ ಎಲ್ಲ ಹೊರಗಡೆಯಿಂದ ಕರೆಸ್ಕೋತೀವಿ. ಕಾಳುಮೆಣಸಿಗೆ ಬಹಳ ಮುಖ್ಯವಾಗಿ ನೀರನ್ನು ಕೊಡೋದ್ರ ಬಗ್ಗೆ ಮಾತಾಡಿದೆ. ಕಟಾವ್ ಆಗೋ ತನಕ ಬಳ್ಳಿಯ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ, ಆಮೇಲೆ ಮೂಡಿದ ಕಾಳುಗಳು, ಬಲಿತ ಕಾಳುಗಳು, ಜೊಳ್ಳ ಆಗದಂತೆ ನೀರು ಕೊಟ್ಟರೆ ಒಳ್ಳೇದಂತ ಅನ್ಕೊಂಡು ಮಾತಾಡೋದಿದೆ. ಆಮೇಲೆ ಕಟಾವ್ ಆದ್ಮೇಲೆ 1-1.5 ತಿಂಗಳು ಬತ್ತಿಸಿ ಆಮೇಲೆ ನೀರು ಕೊಡೋದು ಸೂಕ್ತ ಅನ್ನೋದಿದೆ. ನೀವು ಹೇಗೆ ವ್ಯವಸ್ಥೆ ಮಾಡ್ಕೊಂತೀರಿ? ನನ್ಗೆ ಎಲ್ಲಾ ಕಡೆನು ಬೋರ್ವೆಲ್ ಇದೆ, ಕೆರೆ ಇದೆ, ಹಾಗಾಗಿ ಕ್ಯಾಟ್ಕಿನ್ಸ್ ಅಂತ ಏನ್ ಹೇಳ್ತೀವಿ ಅದು ಫುಲ್ ಬರೋವರೆಗೆ ಆ ಪೈಪ್ ನಲ್ಲಿ ತೆಗಿಯಲ್ಲ. ಮಳೆಗಾಲ ಆದ್ರೂ, ಯಾಕಂದ್ರೆ ಮಳೆಯಲ್ಲಿ ಮಧ್ಯದಲ್ಲಿ ನಿಲ್ಲುವಂತ ಚಾನ್ಸಸ್ ಇದೆ, ಆಗ ನಾವು ವಾಟರಿಂಗ್ ಮಾಡಬೇಕಾಗ್ತದೆ. ಪ್ರೊವೈಡೆಡ್ ದೇರ್ ಶುಡ್ ಬಿ ಮಾಯಿಶ್ಚರ್ ಇನ್ ದ ಎಂಟೈರ್ ಏರಿಯಾ, ಅದನ್ನು ನಾವು ನೋಡ್ಕೋಬೇಕು. ಎಂಟೈರ್ ಏರಿಯಾದಲ್ಲಿ ಮಾಯಿಶ್ಚರ್ ಇಲ್ಲ ಅಂದ್ರೆ ಗೆದ್ದಲು ಬಂದು ಸೇರ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ತುಂಬಾ ಮರಾನು ಕಳ್ಕೊಂಡಿದೀನಿ, ಬಳ್ಳಿನೂ ಕಳ್ಕೊಂಡಿದ್ದೀನಿ. ಅಂದ್ರೆ ಕಾಫಿ ತೋಟಕ್ಕೂ ನೀರು ಉಣಿಸ್ತೀರಿ, ಕಾಳುಮೆಣಸಿಗೂ ನೀರನ್ನು ಕೊಡ್ತೀರಿ. ವಾಟರ್ ಇಸ್ ದ ಓನ್ಲಿ ಮೆಡಿಸನ್ ಪೆಪ್ಪರ್ಗೆ. ಅದಕ್ಕೆ ಎಷ್ಟು ನೀರು ಕೊಟ್ಟರೆ ಅಷ್ಟೇ ಹುಲಸಾಗಿ ಬೆಳೀತದೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ನಿಯಮಿತವಾಗಿ ಸ್ಪ್ರಿಂಕ್ಲರ್ನ ಕಾಫಿಗೆ ಕೊಡುವಾಗ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಕೊಡ್ತೀವಿ. ಹಾಗಾಗಿ ಆ ಮುಂಗಾರು ಸ್ಟಾರ್ಟ್ ಆಗೋಗನೆ ಬೇಗ ಅದರದ್ದು ಚಿಗುರೊಡೆಯಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದ್ ಸಮಯ ಮಳೆ ಕಮ್ಮಿ ಇದೆ, ಏರಿಯಾ ಮಾಯಿಶ್ಚರ್ ಅಲ್ಲಿ ಇದೆ ಅಂತ ಅಂದ್ರೆ ಬುಡಕ್ಕೆ ಕೊಡ್ತೀವಿ. ಯಾಕಂತ ಹೇಳಿದ್ರೆ ನಮ್ದು ಸ್ಕ್ಯಾಟರ್ ಏರಿಯಾ ಆಗಿದ್ದಕ್ಕೋಸ್ಕರ ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ. ಬುಡಕ್ಕೆ ನೀರು ಕೊಡೋದು ತುಂಬಾ ಕಷ್ಟ ಕೆಲಸದವ್ರನ್ನ ಮೇಂಟೈನ್ ಮಾಡ್ಲಿಕ್ಕೆ. ರೋಬಸ್ಟ ಜೊತೆಗೆ ಕಾಳುಮೆಣಸು ಸೂಕ್ತವಾದ ಬೆಳೆ ಸಂಯೋಜನೆ ಅಂತ ಹೇಳ್ತೀರಾ? ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಕೆಲವರು ಹೇಳ್ತಾರೆ ಶೇಡ್ ಬೇಕು ಅಂತ, ಆದ್ರೆ ನಾನು ಶೇಡ್ ಇಟ್ಟಿಲ್ಲ, ಅದ್ರ ಬರ್ತಾ ಇದೆ. ನನ್ನ ಪ್ರಕಾರ ಅದನ್ನ ಹೆಂಗ್ ಅಭ್ಯಾಸ ಮಾಡ್ತೀವಿ ಅದ್ರ ಪ್ರಕಾರ ಬರ್ತದೆ ಅಂತ ಅನ್ಕೊಂಡಿದೀನಿ. ಶೇಡೇ ಬೇಕು ಅಂತ ಏನಿಲ್ಲ, ಆದ್ರೆ ಮ್ಯಾಚಿಂಗ್ ಏನು ಅಂತಂದ್ರೆ ಅರಬಿಕಕ್ಕೆ ಕಾಳುಮೆಣಸು ಸೂಕ್ತ ಅಂತ ಹೇಳ್ತಾರೆ, ಯಾಕಂದ್ರೆ ಅದಕ್ಕೂ ನೆರಳು ಬೇಕು ಇದಕ್ಕೂ ನೆರಳು ಬೇಕು ಅಂತ. ಆದ್ರೆ ಯಾವ ಏರಿಯಾದಲ್ಲಿ ನಾವು ಮೊದಲೇ ಶೇಡ್ ತೆಗ್ದಿದೀವಿ ಅದರಲ್ಲಿ ಕ್ಯಾಟ್ಕಿನ್ಸ್ ಬೇಗ ಬಂದಿದೆ. ಯಾವ ಏರಿಯಾದಲ್ಲಿ ಶೇಡ್ ಜಾಸ್ತಿ ಇದೆ ಅಲ್ಲಿ ಕ್ಯಾಟ್ಕಿನ್ಸ್ ಬಂದಿಲ್ಲ, ಪೆಪ್ಪರ್ ಬಳ್ಳಿ ಆಗೇನೆ ಇದೆ. ಈಗ ಇಷ್ಟು ಮಳೆ ಹೊಡೆದನು ಪೆಪ್ಪರ್ ಬಳ್ಳಿ ಅಂತ ಒಂದು ಇಂಪ್ರೂವ್ಮೆಂಟ್ ಬಂದಿಲ್ಲ. ಹಾಗಾಗಿ ಓಪನ್ ಇದ್ರು ನನಗೇನು ತೊಂದರೆ ಆಗ್ಲಿಲ್ಲ, ಯಾಕಂತ ಹೇಳಿದ್ರೆ ನಾನು ಕಾಫಿಗೆ ನಿಯಮಿತವಾಗಿ ನೀರು ಕೊಡ್ತೀನಿ. ಪ್ರತಿ ವರ್ಷ ಫೆಬ್ರವರಿ 22-25 ಫಸ್ಟ್ ರೌಂಡ್ ಕೊಟ್ರೆ, ಎರಡನೇ ಸಾರಿ ಫ್ಯಾಕ್ಟಂಪಸ್ ಗೊಬ್ಬರ ಹಾಕಿ ಕಾಫಿಗೆ, ಎರಡನೇ ಸಾರಿ ಕರೆಕ್ಟ್ 15 ದಿವಸದಲ್ಲಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತೀನಿ. ಮೂರನೇ ರೌಂಡ್ 20 ದಿವಸದಲ್ಲಿ ಏನು ಮಳೆ ಬಂದಿಲ್ಲ ಅಂದ್ರೆ ಮೂರನೇ ರೌಂಡ್ ಸ್ಟಾರ್ಟ್ ಮಾಡ್ತೀನಿ. ಈ ತರ ನಿಯಮಿತವಾಗಿ ನೀರು ಕೊಡೋದ್ರಿಂದ ಪೆಪ್ಪರ್ಗೂ ಅದು ಅನುಕೂಲ. ಮರಕಪಾತನ ಯಾವಾಗ ಮಾಡ್ತೀರಿ? ಮರಕಪಾತು ಏಪ್ರಿಲ್ ಮೇ ಅಲ್ಲಿ ಮಾಡ್ತೀವಿ. ಅದೇ ಒಂದು ಮೂರು ಸಾರಿ ಇರಿಗೇಷನ್ ಆದ್ಮೇಲೆ ಮರಕಪಾತ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾಕಂತ ಹೇಳಿದ್ರೆ ಸಫಿಶಿಯಂಟ್ ಮಾಯಿಶ್ಚರ್ ಬಂದಿದೆ ಅಂತ ಗೊತ್ತಾದ್ಮೇಲೆ ಮರ ಸ್ವಲ್ಪ ಚಿಗುರಕ್ಕೆ ಸ್ಟಾರ್ಟ್ ಆದ್ಮೇಲೆ ಕಪಾತ್ ಮಾಡ್ತೀವಿ. ಬೆಟ್ಟದ ಎತ್ತರದ ಪ್ರದೇಶಗಳಲ್ಲಿ ಜನವರಿ ಫೆಬ್ರವರಿಯಲ್ಲೇ ಮರಕಪಾತ್ ಮಾಡಿದ್ರೆ ಅನುಕೂಲ ಅಂತ ಅನ್ಕೊಂಡು ಹೇಳೋದಿದೆ, ಅನುಭವಸ್ಥರು ಮಾತಾಡೋದಿದೆ. ನೀವು ಆತರ ಆಲೋಚನೆ ಮಾಡಿಲ್ವಾ ಬೇಗ ಮರಕಪಾತ್ ಮಾಡಿ? ಏನು ಬಂದಿಲ್ಲ, ಯಾಕಂತ ಹೇಳಿದ್ರೆ ಡ್ರೈ ಇರ್ತದಲ್ಲ, ಡ್ರೈ ಇರೋದ್ರಿಂದ ಅದ್ರ ಅವಶ್ಯಕತೆ ಬಂದಿಲ್ಲ. ಇನ್ನು ಫ್ಯೂಚರ್ ಅಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ ಚೇಂಜ್ ಆದಾಗಿ ನಾವು ಏನೇನು ಚೇಂಜ್ ಮಾಡ್ಕೋಬೇಕೋ ಗೊತ್ತಿಲ್ಲ. ಈಗ ಮೊದಲೆಲ್ಲ ಜೂನ್ ಅಲ್ಲಿ ಮಳೆ ಬರ್ತಾ ಇತ್ತು, ಈಗ ಮೇ ಅಲ್ಲಿ ಸ್ಟಾರ್ಟ್ ಆಗಿದೆ ಮಳೆಗಾಲ. ಆಗ ನಾವು ನಮ್ಮ ಕೆಲಸನ ಏಪ್ರಿಲ್ ಅಲ್ಲೇ ಮುಗಿಸ್ಬೇಕು. ಕಟಾವು ಆಮೇಲೆ ಕಾಳು ಮಾಡಿ ಒಣಗಿಸೋದು, ಏನಾದ್ರೂ ಯಂತ್ರ ಇಟ್ಕೊಂಡಿದ್ರಾ ಹೇಗೆ? ಹೌದೌದು, ಎಲ್ಲದಕ್ಕೂ ಯಂತ್ರ ಇಟ್ಕೊಂಡಿದೀವಿ. ಡಿಕೋನಿಂಗ್ ಮೆಷಿನ್ ಇದೆ ಮತ್ತೆ ಕ್ಲೀನಿಂಗ್ ಮೆಷಿನ್ ಇದೆ, ಎಲ್ಲದಕ್ಕೂ ಮೆಷಿನರಿ. ಯಾಕಂತ ಹೇಳಿದ್ರೆ ಲೇಬರ್ ನ ರಿಲೇ ಆದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಅಫೇರ್ ಆಗ್ತದೆ, ಹಾಗಾಗಿ ನಮ್ದು ಪ್ರೊಡಕ್ಷನ್ ರೇಟ್ ತುಂಬಾ ಇನ್ಕ್ರೀಸ್ ಆಗ್ಬಿಡ್ತದೆ. ನಾಲ್ಕಾರು ತಳಿಗಳಿದಾವಲ್ಲ, ಪಣಿಯೂರು, ಕರಿಮುಂಡ, ಪಂಚಮಿ, ಪೌರ್ಣಮಿ, ಪಣಿಯೂರು ಒಂದನ್ನು ಸೇರ್ಕೊಂಡು ಇನ್ನು ಬೇರೆ ತಳಿಗಳನ್ನು ನೀವು ಹಾಕಿರುವ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಯಾವ್ದು ಬಹಳ ಸೂಕ್ತ ಅನ್ನಿಸುತ್ತೆ? ಆಮೇಲೆ ಇಳುವರಿ ದೃಷ್ಟಿಯಲ್ಲಿ, ತೂಕದ ದೃಷ್ಟಿಯಲ್ಲಿ, ಮತ್ತೆ ಬಳ್ಳಿಯ ಬೆಳವಣಿಗೆ? ಅದು ಇನ್ನೂ ಫಸಲಿಗೆ ಯಾವ್ದು ಬಂದಿಲ್ಲ, ಆದ್ರೆ ನನ್ನ ಪ್ರಕಾರ ತೇವಂ ಸ್ವಲ್ಪ ಒಂದು ಈಕ್ವಲೆಂಟ್ ಅಂತ ಅನ್ಸ್ಬೋದು. ಆದ್ರೆ ಫಸಲು ಆ ಲೆವೆಲ್ಗೆ ಇಲ್ಲದಿದ್ರು ಬಳ್ಳಿ ಸ್ವಲ್ಪ ಹುಲಸಾಗಿ ಬರ್ತದೆ, ಪ್ಲಸ್ ಕ್ಯಾಟ್ಕಿನ್ಸ್ ಅದು ಸ್ವಲ್ಪ ಉದ್ದಕ್ಕೆ ಬರ್ತದೆ. ಅದೊಂದು ಸಕ್ಸಸ್ಫುಲ್, ಯಾಕಂದ್ರೆ ಕೊಳೆ ರೋಗನ ಫೈಟೋಪ್ತರ ಕ್ಯಾಪ್ಸಿಸ್ ಅಂತ ಏನ್ ಹೇಳ್ತೀವಿ ಅದನ್ನ ವಿತ್ ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇದೆ. ಯಾಕಂದ್ರೆ ನಾನು 2-3 ಕಡೆ ಟೆಸ್ಟ್ ಮಾಡಿದೀನಿ, ಎಲ್ಲಿ ಪನ್ನೀರ್ 1 ಹೋಗ್ಬಿಟ್ಟಿದೆ ಅಲ್ಲಿ ಇಮಿಡಿಯೇಟ್ ಆಗಿ ಬೇರೆ ಬಳ್ಳಿ ನೆಟ್ಟರೆ ಆ ಬಳ್ಳಿ ಏಳಲ್ಲ. ಆದ್ರೆ ಇದನ್ನ ಟ್ರಯಲ್ಗೆ ಇಮಿಡಿಯೇಟ್ ಆಗಿ ನೆಟ್ಟಿದೀನಿ, 2 ವರ್ಷ ಆಗಿದೆ ಬಂದಿದೆ ಅದು. ಆಗ ಫೈಟೋಪ್ತರ ಕ್ಯಾಪ್ಸಿಸ್ ಪ್ರೆಸೆನ್ಸ್ ಇದೆ, ಆ ಪ್ರೆಸೆನ್ಸ್ ಜೊತೆನೂ ಅದನ್ನ ವಿತ್ ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇದೆ ಈ ಬಳ್ಳಿಗೆ ಅಂತ ಗೊತ್ತಾಯ್ತು. 1 ವರ್ಷ ಚೆನ್ನಾಗಿ ಬೆಳೆಸಿ ಆಮೇಲೆ ನಾಟಿ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ರೆ, ಕಾಳುಮೆಣಸಿನ ಒಂದು ಬಳ್ಳಿಯನ್ನ ಹೇಗೆ ವ್ಯವಸ್ಥೆ ಮಾಡ್ಕೊಂತೀರಿ? ಎಂತ ಪಾಕೆಟ್ ಬಳಸ್ತೀರಿ? ಆಮೇಲೆ ಅದಕ್ಕೆ ಏನೇನ್ ಕೊಡ್ತೀರಿ? ಎಷ್ಟು ಉದ್ದ ಬೆಳೀತತೆ? ಅದಕ್ಕೆ ದೊಡ್ಡ ಪ್ಯಾಕೆಟ್ ಹಾಕ್ತೀನಿ. ಪ್ಯಾಕೆಟ್ ಹಾಕುವ ಕಾಂಪೋಸ್ಟ್ ಅಲ್ಲೇ ನಾನು ಬೆಳೆಸೋದು. ಕಾಂಪೋಸ್ಟ್ ಅಲ್ಲಿ ಬೆಳೆಸಿ ಪ್ರತಿ ತಿಂಗಳು ನಾನು ಅದಕ್ಕೆ ಜೈವಿಕ ಏನೆಲ್ಲ ಇದೆ, ಟ್ರೈಕೋಡರ್ಮಾ, ಬಿಜಿಪಿಆರ್, ರೂಟ್ ಪ್ಲಸ್, ಇದನ್ನೆಲ್ಲ ಅದಕ್ಕೆ ಹಾಕಿ ಪೋಷಣೆ ಮಾಡ್ತೀನಿ. ಪೋಷಣೆ ಮಾಡಿ ಸುಮ್ಮನೆ ಬಿಟ್ಬಿಡ್ತೀನಿ, ಕಾಡ್ ತರ ಬೆಳೆ ಬಿಟ್ಬಿಡ್ತೀನಿ. ಅದನ್ನ ಏನು ಕಟ್ಟಕ್ಕೆ ಹೋಗಲ್ಲ, ಅದು ಫುಲ್ ಗೋಜಲಾಗಿ ಬೆಳೆದಿರ್ತದೆ. ಆಮೇಲೆ ನೆಡುವಾಗ ಮೆಲ್ಲೆ ಮೆಲ್ಲೆ ಒಂದನ್ನೇ ತೆಗೆದು ತುಂಬಾ ಸೂಕ್ಷ್ಮವಾಗಿ ತೆಗಿಬೇಕು. ಅಷ್ಟೊಂದು ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಮಾಡೋದು ಸ್ವಲ್ಪನಾದ್ರೂ ಸಕ್ಸಸ್ ರೇಟ್ 90%. ಕಾಫಿ ಗಿಡದ ಮೇಲೆ ಬಂದ ಮೇಲೆ ಅದು ಬಂದೇ ಬರ್ತದೆ, ಏನು ಸಕ್ಸಸ್ ರೇಟ್ ಇಸ್ ವೆರಿ ಹೈ. ಅಂದ್ರೆ ಸುಮಾರಾಗಿ 1 ಮೀಟರ್ಗಿಂತ ದೊಡ್ಡದಾಗಿ ಬೆಳೆದಿರುತ್ತೆ. ಬೆಳೆದಿರ್ತದೆ, ಮೀಟರ್ಗಿಂತ ದೊಡ್ಡದಾಗಿ ಬೆಳೆದಿರ್ತದೆ, 2-3 ಕುಡಿ ಹೊಡೆದಿರ್ತದೆ. 2-3 ಕುಡಿ ಹೊಡೆಯಿತು ಅಂದ್ರೆ ಇನ್ನು ಸ್ಟ್ರೇಟ್ ಅವೇ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಗ್ರೋತ್ ರಾಪಿಡ್ ಆಗ್ತದೆ. ಏನು ನಾಟಿ ಮಾಡುವಾಗ ಪಾಕೆಟ್ ಕೆಳಗಡೆ ಹರಿತೀರಾ ಅಥವಾ ಇಡೀ ಪಾಕೆಟ್ ಅನ್ನ ಬಿಡಿಸಿ ನೆಟ್ಕೊಳ್ತೀರಾ? ಇಡೀ ಪಾಕೆಟ್ ಅನ್ನ ಬಿಡಿಸ್ತೀವಿ, ಗುಂಡಿ ತೆಗೆದು ಅದಕ್ಕೆ ಕಾಂಪೋಸ್ಟ್ ತುಂಬಿಸಿ ಆ ಕಾಂಪೋಸ್ಟ್ ಅಲ್ಲಿ ಪ್ಯಾಕೆಟ್ ನ ಇಟ್ಟು ಮೆಲ್ಲೆ ಹರಿತೀವಿ. ಯಾಕಂತ ಹೇಳಿದ್ರೆ ಈ ನಮ್ಮ ಕಾಂಪೋಸ್ಟ್ ಪೌಡರ್ ಆಗ್ಬಿಡ್ತದಲ್ಲ, ಅದಕ್ಕೋಸ್ಕರ ಪ್ಯಾಕೆಟ್ ಅನ್ನ ತೆಗೆದು ಅಲ್ಲೇ ಕ್ಲೋಸ್ ಮಾಡಿ ಇದು ಮಾಡ್ತೀವಿ. ಬೋಡೋ ದ್ರಾವಣ ಬೇಕೇ ಬೇಕು ಅನ್ನೋರಿಗೆ ನೀವು ಅದರ ಅಗತ್ಯ ಇಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದೀರಲ್ವಾ? ಅಗತ್ಯ ಇಲ್ಲ ಅಂದ್ರೆ ನನ್ನ ಮಟ್ಟಿಗೆ ನನಗೆ ಬೇಕಾಗಿಲ್ಲ ಅದು. ಯಾಕಂತಂದ್ರೆ 5 ವರ್ಷ ಅದರ ಸಕ್ಸಸ್ ರೇಟ್ ನೋಡಿದ್ದೀನಿ. ಯಾಕಂದ್ರೆ ಆಂತರಿಕವಾಗಿ ಅದನ್ನ ಸದೃಢ ಮಾಡಬೇಕು, ಎಲ್ಲ ರೋಗಗಳಿಗೆ ಫೈಟ್ ಮಾಡುವಂತ ಕೆಪಾಸಿಟಿನ ಕೊಡಬೇಕು ಅಂದ್ರೆ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು ಕೆಳಗಡೆಯಿಂದ. ಅದರ ಜೊತೆಗೆ ನಾನು ನೈಟ್ರೋಕಿಂಗ್ ಅಂತ ನೈಟ್ರೋಜನ್ ಫಿಕ್ಸ್ ಮಾಡುವಂತ ಬ್ಯಾಕ್ಟೀರಿಯಾಸ್ ನ ಅದನ್ನು ಕೊಡ್ತೀನಿ ಅಲ್ಲಿ. ಹಾಗಾಗಿ ಅದಕ್ಕೆ ಸಂಪೂರ್ಣ ಏನು ಪೋಷಕಾಂಶಗಳು ಬೇಕು ಅದನ್ನೆಲ್ಲ ಕೊಡ್ತೀನಿ. ಹಾಗಾಗಿ ರೋಗನ ವಿತ್ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ. ಆದರೂ ಪನ್ನೀರ್ ಒನ್ ಹೇಳಿದಾಗೆ ಕೇಳಲ್ಲ, ಕೆಲವೊಂದ್ಸಲ ನೋಡ್ತಾ ಇದ್ದಾಗೇನೆ ಹೋಗ್ಬಿಡ್ತದೆ. ಪನ್ನೀರ್ ಒಂದಿಗಿಂತ ಪಂಚಮಿ, ಪೌರ್ಣಮಿ, ಕರಿಮುಂಡ ಮತ್ತೇನು ಅರ್ಕ, ಕೂರ್ಗೆ, ಅಕ್ಸಲು ಈ ತಳಿಗಳು ಹೇಗನ್ನಿಸ್ತವೆ? ಅದರದ್ದು ಡಿಸೀಸ್ ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಅದು ಕೆಲವೊಂದು ಬಿಸಿಲಿಗಾಗಲ್ಲ, ಕೆಲವೊಂದು ನೆರಳಿಗಾಗಲ್ಲ, ಆದರೆ ನಾನು ಹೇಳಿದಾಗೆ ತೇವಂ ಅಂತೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಸೆಟ್ ಆಗ್ತದೆ, ಚೆನ್ನಾಗಿ ಬರ್ತದೆ. ಅದು ಭತ್ತ ಎಷ್ಟು ಎಕರೆಯಲ್ಲಿ ಬೆಳೀತದೆ ರೀ? ಒಂದೂವರೆ ಎಕರೆ ಭತ್ತ. ಯಾವ ತಳಿಯನ್ನು ಹಾಕೊಳ್ತೀರಿ? ಜೀರಿಗೆ ಸಣ್ಣ ಮತ್ತೆ ತುಂಗ ಎರಡನ್ನ ಹಾಕ್ತೀವಿ. ಅದಕ್ಕೂ ಅಷ್ಟೇ, ನಾವು ಕೆಮಿಕಲ್ ಯೂಸೇಜನ್ನ ಆದಷ್ಟು ಕಮ್ಮಿ ಮಾಡ್ತೀವಿ. ಎಲ್ಲಾದರೂ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಯೂಸ್ ಮಾಡ್ಬೋದೇವಿನ, ಇಲ್ಲದಿದ್ರೆ ನಾವು ಕಾಂಪೋಸ್ಟ್ ಅಲ್ಲೇ ಬೆಳೆಸೋದು. ಯಾಕೆಂದ್ರೆ ಅದನ್ನ ನಾವು ಯೂಸ್ ಮಾಡ್ತೀವಿ ನಮ್ಮ ಸ್ವಂತ ಉಪಯೋಗಕ್ಕೆ, ಬಾಕಿ ಇರೋದನ್ನ ನಮ್ಮ ನೆಂಟರು ಇಷ್ಟು ಯಾರಿದ್ದಾರೆ ಅವ್ರು ತಗೊಂಡು ಹೋಗ್ತಾರೆ, ಹೊರಗಡೆ ಮಾರ್ಕೆಟ್ಗೆ ಹೋಗೋದೇ ಇಲ್ಲ ಅದು. ತೋಟದಲ್ಲಿ ನಿಮ್ ಜೊತೆ ಮಾತಾಡುವಾಗ ಮಕ್ಕಳ ಬಗ್ಗೆ ಹೇಳ್ತಾ ಇದ್ರಿ, ಮಕ್ಕಳಿಗೂ ತೋಟದ ಕೆಲಸ, ಕೃಷಿ ಕೆಲಸಗಳು ಗೊತ್ತಾಗ್ಲಿ ಅಂತ ಅನ್ಕೊಂಡು ಅವ್ರನ್ನು ತೊಡಸ್ಕೊಳ್ತಾ ಇದೀನಿ, ಅವ್ರಿಗೂ ಕೆಲಸ ಹೇಳ್ಕೊಡ್ತಾ ಇದೀನಿ ಅಂತ ಅನ್ಕೊಂಡು ಆ ಬಗ್ಗೆ ನಮ್ಮ ಪೋಷಕರು ತಿಳ್ಕೊಂಬ್ಲಿ, ಹೇಳಿ ನಿಮ್ಮ ಅನುಭವಗಳನ್ನ. ಯಾಕೆಂತಂದ್ರೆ ಈಗ ನನಗಿರೋದು ಎರಡು ಹೆಣ್ಮಕ್ಳು, ಹೆಣ್ಮಕ್ಳು ಇದ್ರೆ ತೋಟ ಮಾರ್ತಾರೆ ಅಂತ ಅರ್ಥ. ಅದು ಮೈಂಡ್ ಇಂದ ಹೋಗ್ಬೇಕು, ಹೆಣ್ಮಕ್ಳನ್ನ ಓದಿಸ್ಬೇಕು, ಅವ್ರನ್ನ ಉನ್ನತ ಹುದ್ದೆಗೆ ಸೇರಿಸ್ಬೇಕು. ಆಲ್ ಓವರ್ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಇರಲಿ, ಆದರೆ ದೇ ಶುಡ್ ಬಿ ಇನ್ ಅ ಕೆಪಾಸಿಟಿ ಟು ಮೇಂಟೈನ್ ದ ಪ್ರಾಪರ್ಟಿ ಸಿಟ್ಟಿಂಗ್ ವೇರ್ ಎವರ್ ದೇ ಆರ್. ಅದಕ್ಕೆ ನಾವು ಫಸ್ಟ್ ಅದರದ್ದು ಬೇಸಿಕ್ಸ್ ಏನು ಅಂತ ಅವ್ರಿಗೆ ಹೇಳ್ಕೊಡ್ಬೇಕು, ಹೆಂಗ್ ನಡೀತದೆ, ಯಾವ್ದಾದ್ಮೇಲೆ ಯಾವ್ದು ಗೊಬ್ಬರ ಯಾವಾಗ ಹಾಕ್ಬೇಕು, ಮರಕಪಾತ ಯಾವಾಗ ಮಾಡ್ಬೇಕು. ಅಲ್ಲಿ ಕೂತಲ್ಲಿ ಇಲ್ಲಿ ಅವ್ರನ್ನ ಕೇಳ್ತಾರೆ, ನಾನು ಇಂಥ ಟೈಮ್ಗೆ ಇದು ಮಾಡೋಕ್ಕಾಗಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಮಳೆ ಹೊಡೆದಿದ್ಯಾ, ಗೊಬ್ಬರ ಹಾಕು ನೀನು, ನಾನು ಹೇಳ್ದಷ್ಟು ಮಾಡು. ಬಿಕಾಸ್ ಬಾಸ್ ಆಗೋದಕ್ಕಿಂತ ಮೊದಲು ಕೆಲ್ಸದವ್ರಾಗ್ಬೇಕು ಫಸ್ಟ್, ಕೆಲ್ಸದವ್ರಾದ್ಮೇಲೆ ಬಾಸ್ ಆಗ್ಲಿಕ್ಕಾಗೋದು. ಹಾಗಂತೇಳಿ ನೀನು ತೋಟದಲ್ಲೇ ಇರು ಅಂತ ಹೇಳಕ್ಕಾಗಲ್ಲ, ಅದು ಈಗಿನ ಇದರಲ್ಲಿ ಆಗಲ್ಲ. ಆದರೆ ಈಗ ನನ್ನ ತಂದೆ ಅಜ್ಜನ ಕೈಯಿಂದ ಎಷ್ಟು ಆಸೆ ತಗೊಂಡಿದ್ದಾರೆ, ಅದನ್ನ ಇನ್ನೂ ಇಂಪ್ರೂವ್ ಮಾಡಿ ನನಗೆ ಕೊಟ್ಟಾಗ ನಾನು ಅದನ್ನ ಇನ್ನೂ ಇಂಪ್ರೂವ್ ಮಾಡಿ ಅವ್ರಿಗೆ ಕೊಡಬೇಕೇ ವಿನ, ಅದನ್ನ ಅವರು ಇನ್ನು ನೆಕ್ಸ್ಟ್ ಜನರೇಷನ್ಗೆ ಯೂಸ್ ಮಾಡಿ ಇಂಪ್ರೂವ್ ಮಾಡಿ ಕೊಡಬೇಕೇ ವಿನ ಅದನ್ನ ಹಾಳು ಮಾಡಿ ಕೊಡೋದಲ್ಲ. ಅದಕ್ಕೆ ನಾವು ಆದಷ್ಟು ಕೆಮಿಕಲ್ ಯೂಸೇಜನ್ನು ಕಮ್ಮಿ ಮಾಡಬೇಕು, ಭೂಮಿನೂ ಹಾಳು ಮಾಡಬಾರ್ದು. ಹಾಗಾಗಿ ಪ್ರತಿಯೊಂದು ಮಕ್ಕಳು ಇದನ್ನ ಅರ್ಥಕೋಬೇಕು. ಯಾಕೆಂತೇಳಿದ್ರೆ ನಾನು ವರ್ಕ್ ಮಾಡುವಾಗ ಸಡನ್ ಆಗಿ ಒಂದು 7 ಜನರನ್ನ ತೆಗೆದುಬಿಟ್ರು, ಅಳತಾ ಹೊರಗಡೆ ಬಂದ್ರು, ಕೇಳುವಾಗ ಸಮಾಧಾನ ಮಾಡೋಗ ಹೇಳಿದ್ರು, ನೋಡಪ್ಪ ನಿನ್ನನ್ನು ತೆಗೆದು ಬಿಟ್ಟಿದ್ರೆ ನಿನಗೆ ತೋಟ ಇದೆ, ಹೆಂಗೋ ಬದುಕೋತಿಯ, ನಮಗೆ ಏನು ಇಲ್ಲ, ಹೆಂಗ್ ಬದುಕಲಿ ಅಂತ. ಹಾಗೆ ನನಗೆ ಅನ್ನಿಸ್ತು ನಮಗೊಂದು ಬ್ಯಾಕಪ್ ಅನ್ನೋದು ಇದೆ ಅಂತ, ಪೂರ್ವಜರು ಮಾಡಿಕೊಟ್ಟ ಬ್ಯಾಕಪ್. ಆಗ ಆ ಬ್ಯಾಕಪ್ನ ನಮ್ಮ ಮಕ್ಕಳಿಗೂ ಅದನ್ನು ತಿಳಿ ಹೇಳಬೇಕು. ಈಗಿನ ಗವರ್ಮೆಂಟ್ ಅಲ್ಲಿ ಆದಷ್ಟು ಪ್ರೊಡಕ್ಷನ್ಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಪ್ರೊಡಕ್ಷನ್ಗೆ ಉತ್ತೇಜನ ಕೊಡುವಾಗ ಆದಷ್ಟು ನಾವು ಪ್ರೊಡಕ್ಷನ್ ಲೈನ್ಗೆ ಹೋಗಬೇಕು, ಐದರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಅಗ್ರಿಕಲ್ಚರ್. ಆದಷ್ಟು ಪ್ರೊಡಕ್ಷನ್ ಲೈನ್ಗೆ ಹೋದ್ರೆ ದೇಶ ಇನ್ನು ಮುಂದಕ್ಕೆ ಬರ್ತದೆ, ನಾವೇ ನಮ್ಮ ಬಾಸಸ್ ಆಗ್ಬೋದು. ಯಾರು ಕೆಳಗಡೆ ಕೆಲಸ ಮಾಡಬೇಕು ಅಂತಿಲ್ಲ, ಆದರೆ ಯಾವುದೇ ಜಾಗದಲ್ಲಿ ಬಾಸಸ್ ಆಗಬೇಕು ಅಂದ್ರೆ ಮೊದಲು ಯಾವ್ದಾದ್ರು ಜಾಗದಲ್ಲಿ ಕೆಲಸ ಮಾಡಿ ಅಭ್ಯಾಸ ಇರಬೇಕು, ಆಗ ಮಾತ್ರ ಅದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗ್ತದೆ. ಒಳ್ಳೆ ಮಾತುಗಳೇ, ನಿಜ ಮಕ್ಕಳು ಕೆಲಸ ಕಲಿಬೇಕು, ತಪ್ಪೇನಿಲ್ಲ. ಏನೆಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ, ಏನೆಲ್ಲ ಓದ್ತಾರೆ, ಅದು ಎಷ್ಟೋ ವರ್ಷಗಳಾದ್ಮೇಲೆ ಅವ್ಯಾವ ನೆನಪಿನಲ್ಲಿ ಉಳಿದಿಲ್ಲ. ಓದ್ಬೇಕಂತ ಓದ್ತಾರೆ, ಆದರೆ ಮಾಡ್ಬೇಕಂತ ಕೆಲಸ ಮಾಡೋದು ತಪ್ಪೇನಿಲ್ಲ. ನಮ್ಮ ಮನೆ ಕೆಲಸ, ನಮ್ಮ ಜಮೀನ್ ಕೆಲಸ, ನಮ್ಮ ತೋಟದ ಕೆಲಸ, ಇನ್ನೆಲ್ಲ ಕಲಿತಷ್ಟು ಒಂಥರ ನಮ್ಮ ಬದುಕಿಗೆ ಒಂದು ಬಲ ಬರುತ್ತೆ, ಅರ್ಥ ಬರುತ್ತೆ. ಸಂತೋಷ ಆಯ್ತು ದೀಪಕ್ ಅವರೇ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ನಿಮ್ಮ ಜೊತೆಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ತಾವು ಹೇಳ್ತಾ ಇದ್ರಿ, ನಾವೇನು ವಿಶೇಷವಾಗಿ ಮಾಡಿಲ್ಲ, ಆಮೇಲೆ ಮಾತಾಡೋದು ಅಷ್ಟಕ್ಕಷ್ಟೇ ಅನ್ಕೊಂಡು ನೋಡಿ, ಅನುಭವಗಳು ಎಷ್ಟು ಚೆನ್ನಾಗಿ ನಿಮ್ಮನ್ನು ಮಾತಾಡಿಸ್ತವೆ, ಹೇಗೆ ತೆಗೆದುಕೊಂಡು ಹೋಗ್ತವೆ ಅನ್ನೋದಕ್ಕೆ ನಾವು ನಿಮ್ಮ ಜೊತೆಗೆ ಮಾತಾಡಿದ ಸಂಗತಿಗಳು ನಮಗೆ ಒಂಥರ ಖುಷಿ ಕೊಟ್ಟವು. ನಮ್ಮ ಕೇಳುಗರು ಸಹ ಓಹೋ ಹೀಗೂ ಮಾಡ್ತದಾರಲ್ಲ ಅಂತ ಅನ್ಕೊಂಡು ಗಮನಿಸಿದ್ದಾರೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನು ಕೊಡ್ತಿದ್ದೀವಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಅಮ್ಮತ್ತಿಯ ಕಾವಾಡಿ ಗ್ರಾಮದ ಕಾವಾಡಿ ಚಂಡ ದೀಪಕ್ ಉತ್ತಯ್ಯ ಅವರ ಕಾಳುಮೆಣಸಿನ ಕೃಷಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ನೋಡಿ, ಬೋರೋ ದ್ರಾವಣ ಬಳಸೋದಿಲ್ಲ, ಕಾಪರ್ ಆಕ್ಸಿಕ್ಲೋರೈಡ್ ಹಾಕೋದಿಲ್ಲ, ಇನ್ನು ರಾಸಾಯನಿಕ ಗೊಬ್ಬರಗಳನ್ನು ಬುಡಕ್ಕೆ ಕೊಡೋದಿಲ್ಲ, ಸಹಜವಾಗಿ ಬೆಳೀಲಿ ಅಂದ್ಕೊಂಡು ಬೆಳೆಸ್ತಾ ಬೆಳೆಸ್ತಾ ಇಳುವರಿಯನ್ನು ಪಡ್ಕೊಳ್ತಿದ್ದಾರೆ ದೀಪಕ್ ಅವರು. ಅನುಭವಗಳು ಚೆನ್ನಾಗಿದ್ದಾವೆ, 4-6 ತಳಿಗಳನ್ನು ಕಾಪಾಡಿಕೊಂಡಿದ್ದಾರೆ. ಅವರ ಸಂಖ್ಯೆ ನಿಮಗಾಗಿ 9444-3-4785, 9444-3-4785. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ.

ಜೇನುಕುರುಬರು ವಾಸ ಮಾಡುವ ಹಾಡಿಗಳಿಗೆ ಮೂಲ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಮೂಲ ನಿವಾಸಿ ಫಲಾನುಭವಿಗಳಿಂದ ಅರ್ಜಿಗೆ ಬಂದಿದ್ದು ಅದನ್ನು ಪರಿಶೀಲಿಸಿ ಅನುದಾನಕ್ಕೆ ತಕ್ಕಂಗೆ ಕಾರ್ಯಕ್ರಮ ಕೈಗೆ ತಗೊಂಡು ಕೂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಸೂಚನೆ ಕೊಟ್ಟಳು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಇಂದು ಮೂಲ ನಿವಾಸಿ ಜೇನುಕುರುಬ ಜನಾಂಗದವರ ಅಭಿವೃದ್ದಿ ಯೋಜನೆಯ ಜಿಲ್ಲಾ ಮಟ್ಟದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಾಡಿಗಳಿಗೆ ಮೂಲ ಸೌಕರ್ಯ ಒದಗಿಸುವುದು, ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಸುಮಾರು ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ ಅಗತ್ಯ ಕ್ರಮ ತಕ್ಕಣಿಕೆ ನಿರ್ದೇಶನ ಕೊಟ್ಟು. ಈ ಸಂದರ್ಭದಲ್ಲಿ ಸಮಗ್ರ ಗಿರಿಜನ ಅಭಿವೃದ್ದಿ ಯೋಜನಾ ಸಮನ್ವಯಾಧಿಕಾರಿ ಹೊನ್ನೇಗೌಡ, ಜಿಲ್ಲಾ ಪಂಚಾಯತ್ ಇಇ ಶ್ರೀಕಂಠಯ್ಯ, ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಸುರೇಶ್ ಭಟ್, ತಾಲೂಕು ಸಮಿತಿಯ ಸದಸ್ಯರು ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಪರಿಸರದ ರಕ್ಷಣೆ ಎಲ್ಲವರ ಕರ್ತವ್ಯ ಆಗಿದ್ದು ಭವಿಷ್ಯದ ದೃಷ್ಟಿಯಿಂದ ಅರಣ್ಯ ಸಂರಕ್ಷಣೆಗಾಗಿ ಅರಣ್ಯ ಪ್ರದೇಶದಲ್ಲಿ ಹಮ್ಮಿಕೊಂಡಿರುವ ಬೀಜೋತ್ಸವದ ಮೂಲಕ ಕಾಡು ಜಾಗ ಹಂಗೆ ಖಾಲಿ ಜಾಗದಲ್ಲಿ ಅರಣ್ಯ ಬಿತ್ತನೆ ಬೀಜನ ಬಿತ್ತಿ ಗಿಡಮರಗಳನ್ನು ಬೆಳೆಸುವ ಮೂಲಕ ಜಾಸ್ತಿ ಅರಣ್ಯ ಪ್ರದೇಶನ ಬೆಳೆಸಿ ಪರಿಸರ ಸಂರಕ್ಷಣೆಗೆ ಎಲ್ಲವೂ ಕೈಜೋಡಿಸಿಕೂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಕರೆ ಕೊಟ್ಟಳು. ಜಿಲ್ಲಾಡಳಿತ ಅರಣ್ಯ ಇಲಾಖೆಯ ವತಿಯಿಂದ ಮಡಿಕೇರಿ ಹೊರವಲಯದ ನಿಶಾನೆ ಮೊಟ್ಟೆ ಬೆಟ್ಟದ ಅರಣ್ಯದಲ್ಲಿ ನಿನ್ನೆ ಒಂದೇ ಒಂದು ಭೂಮಿ ಪ್ರಕೃತಿಯೊಂದಿಗೆ ಸುಸ್ಥಿರ ಸಹಬಾಳ್ವೆ ತೇಳುವ ವಿಷಯದಡಿಯಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಹೊಸ ಕಾರ್ಯಕ್ರಮ ಬೀಜ ಬಿತ್ತೋಣ ಅರಣ್ಯ ಬೆಳೆಸೋಣ ಬೀಜೋತ್ಸವ ಅಭಿಯಾನದಲ್ಲಿ ಬೀಜ ಬಿತ್ತನೆ ಮಾಡುವ ಮೂಲಕ ಚಾಲನೆ ಕೊಟ್ಟು ಮಾತನಾಡಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ಪಿ ಅನಿತಾ ಮಾತಾಡಿ, ಮಕ್ಕ ತಮ್ಮನ್ನ ಪರಿಸರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಭವಿಷ್ಯದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಕೂತ ಹೇಳಿದರು. ಈ ಬೀಜೋತ್ಸವ ಕಾರ್ಯಕ್ರಮ ಇದೇ 12ಕ್ಕೆ ಮುಟ್ಟ ನಡೆದಿದೆ. ಈ ಅಭಿಯಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಸೇರಿದಂತೆ ನಾಗರಿಕರು ಸಾಧ್ಯವಾದಷ್ಟು ಎಲ್ಲವೂ ಅರಣ್ಯ ಸಂರಕ್ಷಣೆಗೆ ಕೈಜೋಡಿಸಕೂತ ಕೊಡಗು ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎನ್ಎನ್ ಮೂರ್ತಿಯವರು ಹೇಳಿದರು. ಈ ಸಂದರ್ಭ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಪೌರಾಯುಕ್ತರಾದ ರಾಮದಾಸ್, ಜಿಲ್ಲಾ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆನ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ, ಡಿಡಿಪಿಐ ವೇದಮೂರ್ತಿ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಮುಖ್ಯಪಟ್ಟವು ಹಾಜರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಹಂಗೆ ಪ್ರವರ್ಗ ಒಂದು ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ 2021-22 ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ ಮತ್ತು ವಿದ್ಯಾಸಿರಿ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಮೆಡಿಕಲ್ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಪ್ರಗತಿಯಲ್ಲಿರುವುದರಿಂದ ಈ ಕೋರ್ಸ್ಗೆ ಮಾತ್ರ ಅರ್ಜಿ ಹಾಕಿಕೆ ಆಖೇರಿ ದಿನ ತೇಳಿ ಇದೇ ತಿಂಗಳ 30ಕ್ಕೆ ಮುಟ್ಟ ಅವಕಾಶ ಕೊಟ್ಟಳು ಅಂತ ಇಲಾಖೆಯ ಜಿಲ್ಲಾ ಅಧಿಕಾರಿಯವರು ತಿಳಿಸಿದರು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಲ್ಲಿ ವಾಸ ಇರುವ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರ ಯಾವುದೇ ಕುಂದುಕೊರತೆಗೆ ಇದ್ದರೆ ಚರ್ಚೆ ಮಾಡಿಕೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಇದೇ 21ರ ಬೆಳಗ್ಗೆ 11:30 ಪೊನ್ನಂಪೇಟೆ ತಹಶೀಲ್ದಾರರ ಕಚೇರಿ ಸಭಾಭವನದಲ್ಲಿ ಸೈನಿಕರ ಕುಂದುಕೊರತೆಗಳ ಸಭೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಇದೇ 16ರೊಳಗೆ ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಯುಕೆ ಪತ್ರ ಅಲ್ಲರೆ ಇಮೇಲ್ ಮೂಲಕ ಕುಂದುಕೊರತೆ ಅರ್ಜಿಗಳನ್ನ ಹಂಗೆ ದಾಖಲಾತಿಗಳನ್ನ ಸಲ್ಲಿಸಕೂತ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ವಿದ್ಯುತ್ ವಿತರಣಾ ಕೇಂದ್ರ ಮತ್ತೆ ಮಾರ್ಗಲೆ ರಿಪೇರಿ ಕೆಲಸ ಮಾಡಿಕೊಂಡಿರುವುದರಿಂದ ಜೂನ್ 8ರ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ 66/11 kV ಪೊನ್ನಂಪೇಟೆ ವಿರಾಜಪೇಟೆ, 33/11 kV ಶ್ರೀಮಂಗಲ ಸಿದ್ದಾಪುರ ಮತ್ತು ಮೂರ್ನಾಡು ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಪೊನ್ನಂಪೇಟೆ, ಗೋಣಿಕೊಪ್ಪ, ಹುದಿಕೇರಿ, ಪಾಲಿಬೆಟ್ಟ, ವಿರಾಜಪೇಟೆ, ಮೂರ್ನಾಡು, ಮರಗೋಡು, ನಾಪೋಕ್ಲು, ಅಯ್ಯಂಗೇರಿ, ಹತ್ರಪತ್ರದ ಊರುಗಳಲ್ಲಿ ವಿದ್ಯುತ್ ಹಂಚಿಕೆ ಇರದುಲೇತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಆಜಾದಿ ಕಾ ಅಮೃತ್ ಮಹೋತ್ಸವ ನಿಟ್ಟಿನಲ್ಲಿ ಇದೇ 8ಕ್ಕೆ ಬೆಳಗ್ಗೆ 10:30 ಮಡಿಕೇರಿನ ಕೊಡವ ಸಮಾಜದ ಸಭಾವಾಡೆಯಲ್ಲಿ ಸಾಲ ಸಂಪರ್ಕ ಕಾರ್ಯಕ್ರಮ ನಡೆದಿದೆ ಅಂತ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದ ಆರ್ ಶಿವಕುಮಾರ್ ಅವರು ತಿಳಿಸಿದರು. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ರಂಗಶಿಕ್ಷಣ ಡಿಪ್ಲೊಮಾಗೆ ಕುಸಿಯಿರುವವರಿಂದ ಅರ್ಜಿ ಕರೆದಳು. ಕಮ್ಮಿ ತೇಡ್ರೆ ಎಸ್ಎಸ್ಎಲ್ಸಿ ಓದಿರಕ್ಕೂ ಪದವಿ ಆಗಿರುವಕ್ಕೆ ಆದ್ಯತೆ ನೀಡಲಾಗಿದೆ. ತರಬೇತಿ ಅವಧಿಯಲ್ಲಿ ಊಟ ಒಳಿಯಕೆ ವ್ಯವಸ್ಥೆ ಇದ್ದದೆ. ಅರ್ಜಿನ ಪ್ರಾಚಾರ್ಯರು ಶ್ರೀ ಶಿವಕುಮಾರ್ ಶಾಲೆ ಸಾಣೇಹಳ್ಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಇಲ್ಲಿಗೆ ಬರೆದು ಅರ್ಜಿಗಳನ್ನ ತರಿಸಿಕೊಳ್ಳಕ್ಕೆ ಅಲ್ಲರೆ www.theaterschoolsanehalli.org ಪ್ರವೇಶ ಅರ್ಜಿನ ಡೌನ್ಲೋಡ್ ಮಾಡಿ ಇದೇ 30ರೊಳಗೆ ಅರ್ಜಿನ ರಂಗಶಾಲೆಗೆ ಸಲ್ಲಿಸಕ್ಕೆ. ಜುಲೈ 6, 7 ಮತ್ತು 8ಕ್ಕೆ ಸಂದರ್ಶನ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಪಾಳಾಕ ತಂದನೆ ಕಾತುಬೆಚ್ಚ ಬೈಂಬಳೆ ಬೈಂಬಳೆ ಪಾರ ಅಲ್ಲತೆ ಇನ್ನು ಅಂಜು ವೆರೈಟಿದ ಪಾರ ಕಿತ್ತುಳಿ ಪಿಂಜ ಫ್ಯಾಷನ್ ಫ್ರೂಟ್ ಜಾಮ್ ಕಿತ್ತುಳಿ ಫ್ಯಾಷನ್ ಫ್ರೂಟ್ ಕೈಪುಳಿ ಕಾನ್ಸಂಟ್ರೇಟ್ ಇರುವುದನ್ನು ತರತರ ಚಾಕೊಲೇಟ್ಸ್ ಕೋಕೋ ಪೌಡರ್ ಪಿಂಜ ಬೇಕಿಂಗ್ ಚಾಕೊಲೇಟ್ಸ್ ನಲ್ಲ ಗುಣಮಟ್ಟದ ಅಕ್ಕಿ ಪುಡಿ ಪಾಪುಟ್ಟು ಕಣಮುಟ್ಟು ಪಿಂಜ ನೂಪುಟ್ಟು ತರಿ ತರಾವರಿ ಮಳುಪುಡಿ ಪತ್ತು ತರತರ ಪ್ರೀಮಿಯಂ ಕಾಫಿ ಪುಡಿ ಇವೆಲ್ಲವೂ ಐನ್ ಮನೆ ಔಟ್ಲೆಟ್ ಗುಟ್ವ ಹೋಮ್ ಸ್ಟೇ ಆರ್ಡರ್ ವಿಶೇಷ ರಿಯಾಯಿತಿಯೂ ಉಂಡು ಬಾರಿ ಐನ್ ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ಪಿಂಜ ಕಾಲೇಜ್ ರೋಡ್ ಮಡಿಕೇರಿ ಶಾನ್ಬಾಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಗೋಣಿಗೊಪ್ಪ ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು ಪಪ್ಪಾಯ ಫ್ಯಾಷನ್ ಫ್ರೂಟ್ ಕೈಹುಳಿ ಹಾಗೂ ನಿಮ್ಮ ತೋಟದಲ್ಲಿರುವ ಯಾವುದೇ ಮಾವಿನಕಾಯಿಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು ಸಂಪರ್ಕಿಸಿ ಹೇಮಂತ್ 9480787993 ಅಮ್ಮತ್ತಿ ಕೊಡವ ಸಮಾಜತ್ರ ಆದನೇಲ್ ಇದೇ ತಿಂಗಳ 7ನೇ ತಾರೀಕು ಚೌವಾಚೆ ಸಮಾಜತ್ಲ್ ಶಾಪಿಂಗ್ ಫೆಸ್ಟಿವಲ್ ನಡಪ ಫುಡ್ ಸ್ಟಾಲ್ ಕೂಡನಕ್ಕೆ ತರಾವರಿ ಸ್ಟಾಲ್ ರ ಪ್ರದರ್ಶನ ಪಿಂಜ ಮಾರಾಟ ಉಂಡು ಎಲ್ಲಾರು ಸಂಸಾರೊಡೆ ಬಂತು ಸಹಕರಿಸಿಡೋಣಂದು ಕಟ್ಟಣಿತ್ ಅಮ್ಮತ್ತಿ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು ನಮ್ಮಲ್ಲಿ ECG ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ ಮುದ್ದು ಕಾಂಪ್ಲೆಕ್ಸ್ ಮೂರ್ನಾಡು ಕಾಲ್ 9036030330 ಕೆವಿಜಿ ಐಟಿಐ ಸುಳ್ಯ ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ ವಿದ್ಯಾರ್ಹತೆ SSLC ಪಾಸ್ ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9448888930 ವಿರಾಜಪೇಟೆಯಲ್ಲಿ ಇದೇ June 9 ಶುಭಾರಂಭಗೊಳ್ಳಲಿದೆ ಗನ್ ಶಾಟ್ ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್ ಒಡಿಕೆತ್ತಿ ಗೆಜ್ಜೆ ತಂಟ್ ಲಭ್ಯವಿದೆ ಗನ್ ಶಾಟ್ ಕಾವೇರಿ ಕಾಂಪ್ಲೆಕ್ಸ್ ಚಿಕ್ಕಪೇಟೆ ವಿರಾಜಪೇಟೆ ಕಾಲ್ 9880603392 ಕರ್ನಾಟಕ ಕಂಪ್ಯೂಟರ್ ಅಕಾಡೆಮಿಯಿಂದ ಕೌಶಲ್ಯ ಅಭಿವೃದ್ಧಿ ಯೋಜನೆಗೆ ಪೂರಕವಾಗಿ ಸರ್ಕಾರದಿಂದ ಅಂಗೀಕೃತ %100 ಉದ್ಯೋಗಾಧಾರಿತ ಕಂಪ್ಯೂಟರ್ ಕೋರ್ಸ್ಗಳನ್ನು ಹಮ್ಮಿಕೊಳ್ಳಲಾಗಿದೆ DCA HDCA ಟ್ಯಾಲಿ ಮತ್ತು ಪೆರೋಲ್ GST ಫೋಟೋಶಾಪ್ ಪೇಜ್ ಮೇಕರ್ ಕೋರೆಲ್ ಡ್ರಾ ಹಾಗೂ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ CCTV ಇನ್ಸ್ಟಾಲ್ ಮತ್ತು ಕಾನ್ಫಿಗರೇಷನ್ ತರಬೇತಿಯ ನಂತರ ಸರ್ಟಿಫಿಕೇಟ್ ನೀಡಲಾಗುವುದು ಸಂಪರ್ಕಿಸಿ ಕರ್ನಾಟಕ ಕಂಪ್ಯೂಟರ್ ಎಜುಕೇಶನ್ ಶ್ರೀದೇವಿ ಕಾಂಪ್ಲೆಕ್ಸ್ ರಥಬೀದಿ ಸುಳ್ಯ ಮತ್ತು ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಕಲ್ಲುಗುಂಡಿ ಮೊಬೈಲ್ 9148472195 ಅಥವಾ 9449593104 ನಾಪೋಕ್ಲುವಿನ MP ಸ್ಟೋರ್ನಲ್ಲಿ ಮಾನ್ಸೂನ್ ಸ್ಪೆಷಲ್ ಆಫರ್ ಎಲ್ಲಾ ಖರೀದಿಯ ಮೇಲೆ 10-15% ಡಿಸ್ಕೌಂಟ್ ಮದುವೆ ಸಮಾರಂಭದ ಖರೀದಿಗೆ ವಿಶೇಷ ರಿಯಾಯಿತಿ MP ಸ್ಟೋರ್ ನಿಯರ್ ಬಸ್ ಸ್ಟ್ಯಾಂಡ್ ನಾಪೋಕ್ಲು ನಿಧನ ಸುದ್ದಿ ಪಟ್ಟಮಾಡ ದೇವಯ್ಯಂಗಡ ಪೊಣ್ಣು ಗಂಗಾ ದೇವಯ್ಯಂಗ ಇಂದು ಬೆಂಗಳೂರಿನಲ್ಲಿ ಮರಣಪಟ್ಟಿತು ಸಿದ್ಧಾರ್ಥ್ ಪ್ರಿಯಾಯಂಗಡ ಅಮ್ಮ 71 ಬಯತ್ರ ಪಟ್ಟಮಾಡ ಗಂಗಾ ದೇವಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 11:30 ಬೆಂಗಳೂರು ವಿಲ್ಸನ್ ಗಾರ್ಡನ್ ಕ್ರಿಮಿಟೋರಿಯಂಲ ನಡಪ ಮೂಲತ್ತು ಬಲ್ಯಮುಂಡೂರು ಕಾರಲಾನ ಮೈಸೂರ್ಲ ವಾಸೈಂಜ ಕೊಟ್ಟಂಗಡ ಜಿ ಮುತ್ತಣ್ಣ ಟಾಲಿಯಂಗ ಇಂದು ಮರಣಪಟ್ಟಿತು 89 ಬಯತ್ರ ಹುದಿಕೇರಿ ಹೈಸ್ಕೂಲ್ರ ರಿಟೈರ್ಡ್ ಹೆಡ್ ಮಾಸ್ಟರ್ ಕೊಟ್ಟಂಗಡ ಜಿ ಮುತ್ತಣ್ಣ ಡಾಲಿಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 9:00 ಮೈಸೂರು ಗೋಕುಲಂ ಕ್ರಿಮಿಟೋರಿಯಂಲ ನಡಪ ಬಲ್ಲಮ್ಮಒಟ್ಟಿ ಗ್ರಾಮದ ಹೊಸೋಕ್ಲು ಮಂದಪ್ಪ ಅವರ ಮಗ ಜಗದೀಶ ಜಗ ಜನ್ನು ಅವರು 56ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ ಕಂಡಕ್ಟರ್ ಜಗದೀಶ ಜಗ ಜನ್ನು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1:00 ಸ್ವಗೃಹದಲ್ಲಿ ನಡೆಯಲಿದೆ ಅರಪಟ್ಟು ಮುಕ್ಕಾಟೀರ ಪೌತಿ ಗಣಪತಿ ಎಂಗಡ ಪೊಣ್ಣು ಕಾಮವಾಯಂಗ ಇಂದು ಮರಣಪಟ್ಟಿತು 94 ಬಯತ್ರ ಮುಕ್ಕಾಟೀರ ಕಾಮವ ತಾಮನೆ ನೆಲಚಂಡ ಆಖಿರಿ ಕಾರ್ಯ ನಾಳೆ ಪೊಲಕ 10:00 ಒಕ್ಕ ತೂಟುಗಳ ನಡಪಂದು ಒಕ್ಕ ಕಾರ ಅರಿಚಿಟ್ಟಿತು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಕ್ವಿಕರ್ ಬಜಾರ್ ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ ಕಂಡೀಷನ್ ಸಪ್ಲೈ ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು ಕಾಲ್ 9900027-0049 ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ ತೇನು ಕುರುಬ ವಾಸ ಮಾಡುವ ಹಾಡಿಕ್ ಮೂಲ ಸೌಕರ್ಯ ಕೊಡಪ ನಿಟ್ಟಲು ಮೂಲ ನಿವಾಸಿ ಫಲಾನುಭವಿಯಡೆ ಇಂಜ ಬಂದ ಅರ್ಜಿನ ಪರಿಶೀಲನೆ ಮಾಡಿತು ಅನುದಾನ ಕೊತ್ತನೆಗೆ ಕಾರ್ಯಕ್ರಮದ ಕೈಕೊಡುತ್ತವನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೂ ಜಿಲ್ಲಾಧಿಕಾರಿ ಡಾ ಸತೀಶ್ ಸೂಚನೆ ಕೊಡ್ತದೆ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಿಲಿ ಇಂದು ನಡೆದ ಮೂಲ ನಿವಾಸಿ ತೇನುಕುರುಬ ಜನಾಂಗತರ ಅಭಿವೃದ್ಧಿ ಯೋಜನೆ ಜಿಲ್ಲಾ ಮಟ್ಟದ ಸಮಿತಿ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿಕೊಂಡು ರಿವರ್ ರಾಫ್ಟಿಂಗ್ ನಡೆಸುವ ನಿಟ್ಟಿನಲ್ಲಿ ಮೂಲ ನಿವಾಸಿ ಇಂಜೆ ಬಂದ 12 ಅರ್ಜಿರ ಮಾಹಿತಿನ ಪಡೆದು ಪರಿಶೀಲನೆ ನಡೆಸಿತು. ಒತ್ತ ಕ್ರಮ ಹೊರತುವನಿಕೆ ಅವು ಜಲಜೀವನ್ ಮಿಷನ್ ಯೋಜನೆ ಅಡಿಲು ಎಲ್ಲಾ ಹಾಡಿಗೂ ಕುಡಿಪ ನೀರ ಸೌಲಭ್ಯ ಕೊಡಪಾಂಡ ಕೂಟಕ್ಕೆ ಸ್ಕೂಲ್ಕು ಪೋಕತ ಹಾಡಿರ ಮಕ್ಕಳ ಸ್ಕೂಲ್ಕು ಕೂಟಕ್ಕೆ ಶಿಕ್ಷಣ ಇಲಾಖೆ ಕೂಡ ಚರ್ಚೆ ನಡೆಸಿತು. ಒತ್ತ ಕ್ರಮ ಹೊರತುವನಿಕೆ ಸಂಬಂಧಪಟ್ಟ ಇಂಗಕ್ಕೆ ನಿರ್ದೇಶನ ಮಾಡಿಸಿ. ಪರಿಶಿಷ್ಟ ಪಂಗಡತ್ರ ಮೂಲ ನಿವಾಸಿ ಸಮುದಾಯ ಆನ ತೇನುಕುರುಬ ಪಿನ್ನ ಕೊರಗ ಸಮುದಾಯ ಕರಡ ಅಭಿವೃದ್ಧಿ ಕಾರ್ಯಕ್ರಮತ್ರ ಅಡಿಲು ಬಂದ ಬಾರೆ ಬಾರೆ ಅರ್ಜಿನ ಪರಿಶೀಲನೆ ನಡೆಸಿತು. ಅರ್ಹ ಫಲಾನುಭವಿಗಳ ಆಯ್ಕೆ ಮಾಡಿದ ಸಭೆಯಲ್ಲಿ ಮೂಲ ನಿವಾಸಿ ಸಮುದಾಯ ಕರಡ ಬೊಳಚೆಕ್ ನಡೆಸಿ